ಶಂಕರ್ ಪಾಟೀಲ್ ಮುನೇನಕೊಪ್ಪ. ನಾಳೆಯಿಂದ ರಾಷ್ಟಪತಿ ರಾಮನಾಥ್ ಕೋವಿಂದ್ ರಾಜ್ಯ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಘಾತಕ ರಸಾಯನ ರಸಾಯನ ಮಿಲಾತಾ ಹೇ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಭಿ. ಅರೆ ಪಹಲಿ ವಾಲಿ ಬಾತ್ ಕಹಾ, ಪರ್ ಹಮ್ ತೋ ಸಬ್ ಯಹಿ ಡಾಲೆ ಹೈ. ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಹೈ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೆ ಹೈ. ಸಚ್ ಹೈ? ಅರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तक जैविक खेती शुरू करूंगा. माटी से प्रेम की परंपरा है परंपरागत खेती. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿ ಕಂಡ ಪ್ರಗತಿ, ಈ ಕುರಿತು ಮೈಸೂರು ತಾಲೂಕು ವರುಣ ಹೋಬಳಿ ಮೇಗಳಾಪುರದಲ್ಲಿ ಕೃಷಿ ನಡೆಸುತ್ತಿರುವ ಸಿ ಜಗದೀಶ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕು ವರುಣ ಹೋಬಳಿ ಕೀಳನ್ಪುರ ಪೋಸ್ಟ್ ಮೇಗಳಾಪುರದಲ್ಲಿ ಯಶಸ್ವಿಯಾಗಿ ಸಮಗ್ರ ಕೃಷಿ ನಡೆಸ್ತಿರುವಂತಹ ಸಿ ಜಗದೀಶ್ ಅವರು. 44 ವರ್ಷ ಪಿ ಯು ಸಿ ತನಕ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವರ ಒಂದು ಪ್ರಾಯದ ದಿನಗಳಲ್ಲೇ ಅವ್ರಿಗೆ ಒಂದು ಅಂಶ ಗಮನಕ್ಕೆ ಬಂತು, ಪಶುಪಾಲನೆಯಲ್ಲಿ ಒಂದು ಸಾರ್ಥಕತೆ ಇದೆ ಅಂತ ಅವ್ರಿಗೆ ಅನ್ನಿಸ್ತು. ಹಾಗಾಗಿ ಅವರ ತಾಯಿಯಿಂದ ಪ್ರೇರಣೆ ಪಡೆದು ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಜೊತೆಗೆ ಸಮಗ್ರ ಕೃಷಿಯಲ್ಲಿ ಬಹಳ ಮುಖ್ಯ ಅನಿಸುವಂತಹ ಈ ರೇಷ್ಮೆ ಸಾಕಾಣಿಕೆ ಆಗ್ಬೋದು, ತೋಟಗಾರಿಕೆ ಬೆಳೆಗಳಾಗ್ಬೋದು, ಸಾಕುಪ್ರಾಣಿಗಳನ್ನು ಪೋಷಣೆ ಮಾಡುವಂಥದ್ದು, ಕೋಳಿ ಸಾಕಣೆ, ನಾಟಿ ಕೋಳಿ ಸಾಕಣೆ, ಜೊತೆಗೆ ಈ ಸಾಕು ನಾಯಿಗಳನ್ನು ಸಹ ಅವರು ಪೋಷಿಸಿ ಅದನ್ನು ಸಹ ಮಾರಾಟ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಜಗದೀಶ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ನೀವು ಹೇಳ್ತಾ ಇದ್ದೀರಿ ಮೈಸೂರಿನಲ್ಲಿ ಈ ಒಂದು ಹಾಲಿನ ಉತ್ಪಾದನೆಯನ್ನು ನಿಮ್ಮ ಮನೆಯಲ್ಲಿ ಮಾಡಲಾಗ್ತಾ ಇತ್ತು, ನಿಮ್ಮ ತಾಯಿಯವರಿಗೆ ಆ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು, ಪಶುಪಾಲನೆ ಆಗಲೇ ಇತ್ತು, ಹಾಲಿನ ವ್ಯಾಪಾರವನ್ನು ನೀವು ಮಾಡ್ತಾ ಇದ್ರಿ, ಅದು ನಿಮಗೆ ಇನ್ನೂ ಹೆಚ್ಚು ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈಗ ನಿಮ್ಮ ಕೃಷಿ ಭೂಮಿಯಲ್ಲಿ ಆ ರೀತಿಯ ಪ್ರಯತ್ನಗಳಾಗ್ತಾ ಇದೆ. 10 ಹಸುಗಳನ್ನು ಇಟ್ಕೊಂಡಿದ್ದೀರಿ, ಸರಾಸರಿ 80 ಲೀಟರ್ ಹಾಲಿನ ಉತ್ಪಾದನೆ ಪ್ರತಿದಿನ ಆಗ್ತಾ ಇದೆ. ಹೇಳಿ, ಏನೆಲ್ಲ ಇದುವರೆಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ, ಒಂದು 20 ವರ್ಷಗಳಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೀರಿ ಕೃಷಿಯಲ್ಲಿ, ಒಂದೊಂದಾಗಿ ಹೇಳ್ತಾ ಹೋಗಿ. ಸರ್, ಫಸ್ಟು ನಾವು ಕಟ್ಟಿದ್ದು ಹಸುನೇ ಕಟ್ಟಿದ್ದು. ಹಸು ಬಿಟ್ಟರೆ ನಮಗೇನು ಬೇರೆ ಇದು ಗೊತ್ತಿರಲಿಲ್ಲ. ಹಸು ಮಾಡ್ತಾ ಇರ್ಬೇಕಾದ್ರೆ ಅವಾಗ ಹೆಚ್ಚು ಕಡೆ 150 ಲೀಟರ್ ಹಾಲಾಗ್ತಾ ಇದ್ದೆ ನಾನು. 2010 ತನಕ 150-160 ಲೀಟರ್ ಹಾಲು ಕೊಡ್ತಾ ಇದ್ದೆ. 11ನೇ ಇಸ್ವಿಯಿಂದ ಏನು ಮಾಡಿದೆ, ಸ್ವಲ್ಪ ರೇಷ್ಮೆ ಮಾಡಬೇಕು ಅನಿಸ್ತು. ಆಗ ರೇಷ್ಮೆ ಶುರು ಮಾಡಿದ್ವಿ. ಆವಾಗ ಹಸು ಕಡಿಮೆ ಮಾಡಿಬಿಟ್ಟು ಅವಾಗ ಒಂದು ಸ್ವಲ್ಪ ಹಾಲು ಕಡಿಮೆ ಬಂತು, ಒಂದು 50 ಲೀಟರ್ ಅಂತ ಬಂತಿತ್ತು. ಆವಾಗ ಅಂದರೆ ರೇಷ್ಮೆ ನಮಗೆ ಭಾಳ ಕಷ್ಟನೇನೋ ಅಂದ್ಕೊಂಡಿದ್ವಿ. ಅದು ಮಾಡ್ತಾ ಅದು ಒಂಥರ ನಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡ್ವಿ. ಅದಕ್ಕೆ ಅದ್ರ ಟೈಮ್ ಇದ್ರ ಟೈಮೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿರ್ಗಾ ಮತ್ತೆ ನಾನು 100 ಲೀಟರ್ ಹಾಲು ತರಲೇಬೇಕು ಅಂತೇಳಿ ಈಗ ಮತ್ತೆ ಒಂದು 10 ಹಸು ಕಟ್ಟಂಗೆ ಆಗಿದ್ದೀನಿ. ಪ್ಲಸ್ ಒಂದು 150 ಮೊಟ್ಟೆ ಮೇಯಿಸೋದು ರೇಷ್ಮೆದು. ಜೊತೆಗೆ ಒಂದು ಸ್ವಲ್ಪ ಕುರಿಗಳು ಸಾಕಿದ್ದೀವಿ. ಆ ಕುರಿಗಳು ಈ ಬಕ್ರಿ ಹಬ್ಬ ಟೈಮಲ್ಲಿ ಸ್ವಲ್ಪ ಮಾರ್ಕೊಳ್ತೀವಿ. ಈಗ ರೀಸೆಂಟಾಗಿ ಲಾಸ್ಟ್ ಟೈಮ್ ಮಾರಿದ್ದೀನಿ. ಮತ್ತೆ ಗಂಡು ಮರಿಗಳು ಸೇರಿಸ್ತೀವಿ, ಮಾರ್ತಾ ಇರ್ತೀವಿ ಅದನ್ನು. ಕೋಳಿಗಳು ಮಾತ್ರ ಒಂದು 10 ಕೋಳಿಯಿಂದ ಬಂದಿವತ್ತು, ಒಂದು 150 175 ಕೋಳಿ ಇದೆ. ಆ ಕೋಳಿ ಮೊಟ್ಟೆಗಳು ಕೊಟ್ಕೊಳ್ತೀವಿ ಡೈಲಿ. ಹಿಂಗೆ ಮಾಡಿದ್ರು ಒಂದು 300-400 ರೂಪಾಯಿ ಮೊಟ್ಟೆ ಮಾರೇ ಮಾರ್ತೀವಿ ಅದನ್ನು. ನಾಟಿ ಕೋಳಿ ಕೋಳಿ ಕೇಳಿದ್ರು ಅದನ್ನು ಕೊಡ್ತೀವಿ ಕೆಜಿ ಲೆಕ್ಕ ಲೈವ್. ಹಂಗೆ ಜೀವ ಸಮೇತ ತೂಕ ಕೊಡ್ತೀವಿ. ಇದೆಲ್ಲ ಆದಾಯದ ಮೂಲಗಳಾಗಿ. ಹೌದು ಸರ್, ನೀವು ಮಾತಾಡ್ತಾ ಹೇಳಿದ್ರಿ 2 ಹಸುವಿಂದ ಶುರುವಾಯಿತು. ಹೌದು ಸರ್, ಅಂದರೆ ನಾನು ಇಲ್ಲಿ ಊರಿಗೆ ಬಂದಮೇಲೆ ಫಸ್ಟ್ 2 ಹಸುನೇ ಕಟ್ಟಿದ್ದು. ಆ 2 ಹಸುವಿಂದ ಏನು ಮಾಡಿದೆ, ಹಂಗೆ ಒಂದು ಸ್ವಲ್ಪ ಲೋನ್ಗಿನ ತಗೊಂಡು ಕೈ ಸಾಲಗಳ ಹೇಳ್ಬೇಕಂದ್ರೆ ಅವತ್ತಿನ ದಿನ ಅಂದ್ರೂ ಕೊಡ್ತಾ ಇದ್ರು ಪಾಪ ಎಲ್ಲ ಜನಗಳು ಹೆಲ್ಪ್ ಮಾಡೋರೆ, ನಮ್ಮ ಮನೇಲೂ ಹೆಲ್ಪ್ ಮಾಡೋರೆ, ಅಣ್ಣನೂ ಹೆಲ್ಪ್ ಮಾಡೋರೆ ಎಲ್ಲ ಮಾಡ್ತಾಯಿದ್ರು. ಹಂಗೆ ಮಾಡಿ ಮಾಡಿ 2-15 ಹಸು ಮಾಡಿದ್ದೆ ದೊಡ್ಡ ಹಸುಗಳೇ. ಇವಾಗಲೂ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಒಂದು 20 ಲೀಟರ್ ಮೇಲ್ಕರಿ ಹಸುಗಳೇ ಇರೋದು. ಅಂದ್ರೆ ನೀವು ಒಂದು ಮಾತು ಹೇಳಿದ್ರೆ ಯಾವ ಹಸು, ಆ 2 ಹಸು ಬಿಟ್ಟರೆ 3ನೇ ಹಸು ನಾನು ತರಲೇ ಇಲ್ಲ. ಇಲ್ಲ ಸರ್, ಇಲ್ಲ. ಹೌದು, 2010 ತನಕ ನಾನು ಹಸುಗಳೆಲ್ಲ ಚೇಂಜ್ ಮಾಡ್ಬಿಡ್ತಾ ಇದ್ದೆ ಸಿಕ್ಕಾಬಿಟ್ಟೆ. ಹತ್ತಾದ್ಮೇಲೆ ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತದೆ, ಯಾಕಂದ್ರೆ ನಂಗೆ ತಿರುಗಕ್ಕಾಗ್ತಾ ಇರಲಿಲ್ಲ ರೇಷ್ಮೆ. ಇದರಿಂದ ಸುಮಾರು ಟೈಮೆಲ್ಲ ಅದರಲ್ಲೇ ಸ್ಪೆಂಡ್ ಆಗೋಯ್ತಾ ಇತ್ತು. ಈಗ ಬೆಳಿಗ್ಗೆ ಎದ್ದೋಳ್ಬೇಕು, ಹಸುನು ನೋಡಬೇಕು, ಪ್ಲಸ್ ಸೊಪ್ಪು ಕಟ್ ಮಾಡೋದು, ರೇಷ್ಮೆ ಕೆಲಸಗಳು, ಅದೊಂದು 12 ಗಂಟೆ ತನಕ ಆಗೋಗ್ತಿತ್ತು. ಅದಕ್ಕೆ ನಾನು ಸೆಲೆಕ್ಷನ್ ಮಾಡ್ಕೊಂಡು ಒಂದೇ ಒಂದು ಹಸು ಮಾಡಿದ್ದೀನಿ. ಅದ್ರ ಕರುಗಳಲ್ಲಿ ಇವತ್ತು ನಾನು 10 ಹಸು ಮಾಡಿದ್ದೀನಿ. ಆ ಒಂದೇ ಒಂದು ಹಸು, ಯಾಕೆಂದರೆ ಅದು ಸ್ವಲ್ಪ ರೋಗಗಳು ಬರಲ್ಲ ಅದರಲ್ಲಿ. ಈ ಜ್ವರ ಆಗಿರ್ಬೋದು, ಕೆಚ್ಚಲು ಬಾವು ಆಗಿರ್ಬೋದು ಸ್ವಲ್ಪ ಕಡಿಮೆ ಅದರಲ್ಲಿ. ಅದಕ್ಕೋಸ್ಕರ ಅದೊಂದು ತಳಿ ಮಾಡಿಕೊಂಡಿದ್ದೀನಿ. ಆದರೂ ಹೇಳ್ಬೇಕಂದ್ರೆ ಅದೇನಂತ ದೊಡ್ಡ ದುಡ್ಡು ಕೊಟ್ಟು ತಂದಿರಲಿಲ್ಲ, ಭಾಳ ಕಡಿಮೆ ದುಡ್ಡು. ಇವತ್ತು ಅದ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಜಾಸ್ತಿ ದುಡ್ಡು ಭಾಳ ಅಂತ ಹಸುಗಳಾಗೈತೆ. ರೇಷ್ಮೆ ನಿಮಗೆ ಒಂದು ಆಕರ್ಷಣೆಯಾಗಿ ಆಗ ಕಂಡು ಬಂತು ಹೇಳಿ, ಇದಕ್ಕೇನಾದರೂ ತರಬೇತಿ ಪಡೆದ್ರ ರೇಷ್ಮೆ ಕೃಷಿಯನ್ನು ಪ್ರಾರಂಭ ಮಾಡಬೇಕು ಅಂದಾಗ ಏನೆಲ್ಲ ಸವಾಲುಗಳಿತ್ತು, ಹೇಗೆ ಮಾಡಿದ್ರಿ ಪ್ರಾರಂಭದಲ್ಲಿ, ಅದಕ್ಕೆ ಬೇಕಾದಂತಹ ಒಂದು ಸಾಕಣೆ ಮನೆ ಆಗ್ಬೋದು ಅಥವಾ ಹಿಪ್ಪು ನೇರಳೆ ಒಂದು ಪೂರೈಕೆ ಆಗ್ಬೋದು, ಇದೆಲ್ಲ ಹೇಗೆ ನಿಮ್ಮ ಯೋಜನೆಗಳಲ್ಲಿ ಬಂತು? ಸರ್, ಅದು 2011 ಅರ್ಧ ಎಕರೆ ಜಮೀನು ತಗೊಂಡೆ ನಾನು. ಆ ಅರ್ಧ ಎಕರೆ ಜಮೀನು ನನ್ನ ಫ್ರೆಂಡ್ ಒಬ್ಬರು ರೇಷ್ಮೆ ಬೆಳೆಗಾರರೇ, ಅವರು ರೇಷ್ಮೆ ಕಡ್ಡಿನೇ ಹಾಕು ಬೇರೆ ಹಾಕ್ಬೇಡ ಅಂತ ಹೇಳಿದ್ರು. ಸರಿ ನೋಡೋದು, ಯಾಕೆಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರಲ್ಲ ಅಂತ ರೇಷ್ಮೆ ಕಡ್ಡಿ ಹಾಕಿದೆ ಅಷ್ಟೇ. ಆ ಮೊದಲನೇ ಬೆಳೆನ 12,000 ಮಾಡಿದೆ. ಅವಾಗ ಈ ಆಲ್ ರೇಟು ಕಡಿಮೆ ಐತಿ, ಈಗ 12,000 ನನಗೆ ಏನೋ 1,000 ಇದ್ದಂಗೆ ಕಾಣಿಸ್ಬಿಡ್ತು ನನಗೆ. ತಿರ್ಗಾ ಅದಾದ್ಮೇಲೆ ನೆಕ್ಸ್ಟ್ ಬೆಳೆನೇ 27-28,000 ಶುರು ಮಾಡಿದೆ. ಅವಾಗ ಹಂಗೆ ಮಾರ್ಕೆಟ್ ಹೋಯ್ತಾ ಇರ್ತದೆ. ಮಾರ್ಕೆಟಲ್ಲಿ ಯಾಕೆಂದ್ರೆ ಅವ್ರು ಬೇರೆಯವ್ರು ದುಡ್ಡು ಎಣಿಸೋದು ನೋಡ್ತಾ ಇದ್ರೆ ನಾವು ಆ ಥರ ಎಣಿಸ್ಬೇಕಲ್ಲ ಅಂತಲೇ 100,000 ತನಕ ಗೂಡ್ ಮಾರಿದ್ದೀನಿ. 98,000-95,000 ಅದಾದ್ಮೇಲೆ 40,000-50,000 ರೂಪಾಯಿಗೆ ಗೂಡ್ ಕೊಟ್ಟಿರೋದು. ಈಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ ರೇಷ್ಮೆಯಲ್ಲಿ ನೀವು? ವರ್ಷಕ್ಕೆ ಒಂದು 10-11 ಬೆಳೆ ತೆಗಿದೀವಿ ಸರ್. ಎಲ್ಲಿಂದ ತರ್ತೀರಿ? ಮತ್ತೆ ನಾವಂತೂ ಚಾಕಿ ಮಾಡಲ್ಲ, ಚಾಕಿ ಸೆಂಟ್ರಲ್ಲೇ ತರೋದು ಮರಿಗಳು. ಅಲ್ಲಿಂದ ತಂದ್ರೆ ನಮ್ಗೇನು ಒಂದು 20 ದಿನ ಕೆಲಸ ಇರುತ್ತೆ ಅಷ್ಟೇ ಮಾಡ್ಕೊಳ್ತೀನಿ. ಈ ರೇಷ್ಮೆ ಕೃಷಿ ಕ್ಷೇತ್ರದಲ್ಲೂ ಸಾಕಷ್ಟು ಬದಲಾವಣೆಗಳಾಗಿದೆ. ಹೊಸ ಹೊಸ ಹಿಪ್ಪು ನೇರಳೆ ತಳಿಗಳು ಬಂದಿವೆ, ಮತ್ತೆ ಈ ಗೂಡುಗಳು ಸಹ ಬೇರೆ ಬೇರೆ ತಳಿಗಳು ಬಂದಿವೆ. ಆಗ ಶುರು ಮಾಡಿದ್ದಕ್ಕೂ ಈಗಿರೋದಕ್ಕೂ ಏನು ಬದಲಾವಣೆಗಳು ಅಲ್ಲಿ ಮಾಡ್ಕೊಂಡಿದ್ದೀನಿ? ಸರ್, ನನ್ನ ಫಸ್ಟ್ ಬ್ಯಾಚ್ ಬಂದು CB Gold ಅಂತ ಬೆಳೆದೆ. ಫಸ್ಟ್ ಒಂದೇ ಬ್ಯಾಚ್ ಅದು ಬೆಳೆದಿದ್ದಷ್ಟೇ, ಇನ್ನೆಲ್ಲ ಬಯಲ್ಟಿನ ಬೆಳೆದಿರೋದು. ಅವಾಗ 2x4 ಅಂತ ಬರ್ತಾಯಿತ್ತು. ಅದು ಒಂದು 2-3 ವರ್ಷ ಬೆಳೆದ್ವಿ. ಈಗ ಅದು ಬಿತ್ತನೆ ಬರ್ತಾ ಇಲ್ಲ, ಈಗ ಡಬಲ್ ಹೈಬ್ರಿಡ್ ಅಂತ ಒಂದು ಬಿತ್ತನೆ ಬಿಟ್ಟವ್ರೆ. ಅಂದರೆ ಆಲ್ಮೋಸ್ಟ್ ಪರವಾಗಿಲ್ಲ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಈಗ 100 ಮೊಟ್ಟೆ ತಂದರೆ ಒಂದು ಕನಿಷ್ಠ ಪಕ್ಷ ಒಂದು 80-90 kg ಬಂದುಬಿಡ್ತದೆ. ಅದು 90% ರಿಸಲ್ಟ್ ಗ್ಯಾರಂಟಿ ಅದರಲ್ಲಿ. 100-100 ಬರ್ತದೆ. ಯಾಕೆ ಹೋಸಲ ನಂದು 150-155 kg ಗೂಡು ತೆಗ್ದಿದ್ದೀನಿ. ಅಂದರೆ ಅದೊಂದು ತಳಿ ಚೆನ್ನಾಗೈತೆ. ಅಂದರೆ ಬಿತ್ತನೆ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದು ಹೋಗಿಲ್ಲ ಅಷ್ಟೇ. ಈಗ ಹಿಪ್ಪನೇಗಳ 2 ಎಕರೆ ಅದಕ್ಕೆ ಬಿಟ್ಕೊಂಡಿದ್ದೀರಾ ನೀವು? ಅಲ್ಲೂ ಏನಾದ್ರು ತಳಿಗಳು ಬದಲಾವಣೆ ಆಗಿದೆಯಾ? ತೋಟದಲ್ಲಿ ಏನಿಲ್ಲ ಸರ್, ಎಲ್ಲ ಬೀವನ್ ಸೊಪ್ಪೆ ಹಾಕಿರೋದು ನಾನು, ಅದೇ ಕಡ್ಡಿ ನಾಟಿ ಮಾಡಿದ್ದು. ಸದ್ಯಕ್ಕೆ ಅದೇ ಬೆಳೀತಾ ಇದೆ. ಆಮೇಲೆ ಒಟ್ಟಲ್ಲಿ ಸಾಲುಗಳು ಮಾತ್ರ ಸ್ವಲ್ಪ ಚೇಂಜ್ ಮಾಡ್ಕೊಂಡೆ. ಮೊದಲು 4-4 ಇತ್ತು, ಇವಾಗ 4-8 ಮಾಡಿದ್ದೀನಿ. ಆ 4-8 ಸಾಮಾನ್ಯ ಅಷ್ಟೇ ಸೊಪ್ಪು ಒದಗ್ತದೆ ಸುಮ್ಮನೆ. ಯಾಕೆಂದರೆ ಈಗ 4-4 ಅಡಿಗೆ ಮಾಡೋಕೆ ಹೋದರೆ ಉಳ್ಮೆಗೂ ಕಷ್ಟ, ಗೊಬ್ಬರ ವೇಸ್ಟು, ಗಾಳಿ ಆಡಲ್ಲ, ಆಮೇಲೆ ಹಣ್ಣೆಲೆ ಬರೋದು. ಇವಾಗ ಯಾವುದು ಹಣ್ಣೆಲೆ ಬರೋಕೆ, ಇನ್ ಟೈಮ್ ಕಟ್ ಮಾಡಿದ್ರು ಫುಲ್ಲು ಗೆಡ್ಡೆ ಬಾಟಮ್ ತಂಗ ತಗೋಬೋದು. ಗುಣಮಟ್ಟದ ಸೊಪ್ಪು ಸಿಗುತ್ತೆ. ಈಗ ಆಮೇಲೆ ಈಗೆಲ್ಲ ರೆಂಬೆ ಪದ್ಧತಿ ಬಂತು, ಅಲ್ವಾ, ಮೊದಲು ಹಾಗೆ ಅಷ್ಟೊಂದು ಶ್ರಮದಾಯಕವಾದ ಕೆಲಸ ಇಲ್ಲ ಹೇಳಿ. ಈಗ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ ಜಗದೀಶ್ವರೇ, ನಿಮ್ಮ ದಿನಚರಿಯಲ್ಲಿ ಏನೆಲ್ಲ ಕೆಲಸಗಳಿರುತ್ತೆ ರೇಷ್ಮೆ ಸಾಕಾಣಿಕೆಯ ಕುರಿತಾಗಿ? ಸರ್, ಈಗ ರೆಂಬೆ ಪದ್ಧತಿ ಅಂದರೆ ನಾವು ಶುರು ಮಾಡಿದ ರೆಂಬೆಯಿಂದನೇ. ನಾವು ನಿಜವಾಗ್ಲೂ ಕಿತ್ತಾಗ್ತೀವಿ ಅಂದರೆ ನಮ್ಗೇನು ಅಷ್ಟು ಐಡಿಯಾನೂ ಇರಲಿಲ್ಲ, ನಮ್ಗೆ ಎ ಬಿ ಸಿ ಡಿನೇ ಗೊತ್ತಿಲ್ಲ ಇದ್ರ ಬಗ್ಗೆ. ಅದು ನಮ್ಮ ಕೈಲೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಅನ್ಕೊಳ್ತೀನಿ ನಾನು ಹೋಟೆಲ್ಲಿ ಕಷ್ಟ ಇದೆ. ಈಗ ರೆಂಬೆ ಪದ್ಧತಿ ಇರೋದು ಭಾಳ ಈಸಿ, ಯಾರು ಬೇಕಾದರೂ ಮಾಡಬಹುದು. ಯಾರು ಬೇಕಾದರೂ ಒಂದು ಸ್ವಲ್ಪ ದಿನ ಯಾರು ಬೆಳೆದಿರೋರ ಹತ್ರ ಒಂದು ಸ್ವಲ್ಪ ತಿಳ್ಕೊಂಡ್ರೆ ಸಾಕು, ಮಾಡ್ಬೋದು ಅನ್ಕೊಳ್ತೀನಿ ನನ್ನ ಇದರಲ್ಲಿ. ಯಾಕಂದರೆ ನಮಗೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಹೆಂಗೆ ಜ್ವರಕ್ಕೋಯ್ತು ಅಂತ ಗೊತ್ತಿಲ್ಲ, ಹೆಂಗೆ ಕೂತ್ಕೊಳ್ತೀನಿ ಅಂತ ಗೊತ್ತಿಲ್ಲ. ಇವತ್ತು ನನ್ನ ಹತ್ರ ಕೇಳೋ ಅಂಥವ್ರು ಎಷ್ಟು ಜನ ಆಗ್ಬಿಟ್ಟವ್ರೆ, ಒಂದು ನನ್ನೇ ನನಗೆ ಗೊತ್ತು ಅಂತ. ತರಬೇತಿ ಪಡ್ಕೊಂಡ್ರೆ? ಹಾಂ, ಪಡೆದಿದೆ ಸರ್. ನಾನು ಹೋಗಿದ್ದೆ ಕುದೇರ್ ಟ್ರೈನಿಂಗ್ ಸೆಂಟ್ರಲ್ಲಿ ಎರಡು ಸಲ ಹೋಗಿದ್ದೀನಿ ಅಲ್ಲಿಗೆ. ಪ್ಲಸ್ ಇಲ್ಲಿ ಹಳ್ಳಿ ಹಳ್ಳಿಲೇ ಒಂದು ಪ್ರೋಗ್ರಾಮ್ ನಡೀತಾ ಇರ್ತದೆ, ಕ್ಷೇತ್ರೋತ್ಸವ ನಡೀತಾ ಇರ್ತದೆ, ಅದಕ್ಕೆಲ್ಲ ಅಟೆಂಡ್ ಮಾಡ್ತೀನಿ ನಾನು. ಅದಕ್ಕೆ ನಾನು ರೇಷ್ಮೆದೆ ಅಂತಲ್ಲ, ಅಗ್ರಿಕಲ್ಚರ್ ಯಾವುದೇ ಅಕ್ಕಪಕ್ಕ ನಡೆದ್ರೆ ಮಾತ್ರ ಹೋಗಿ ಅಟೆಂಡ್ ಮಾಡ್ಕೊಳ್ತೀವಿ, ಸ್ವಲ್ಪ ಆದಷ್ಟು ತಿಳ್ಕೊಳ್ತೀನಿ ಅದ್ರ ಬಗ್ಗೆ. ಇನ್ನು ಹಿಪ್ಪುನೇರಳೆ ಅದರ ಒಂದು ಉತ್ಪಾದನೆಯನ್ನು ಗಮನದಲ್ಲಿಟ್ಕೊಂಡು ಆ ಒಂದು ಕ್ಷೇತ್ರಕ್ಕೆ ಬೇಕಾದಂಥ ಪೋಷಕಾಂಶಗಳ ನಿರ್ವಹಣೆ ಯಾವ ಥರ ಮಾಡ್ತೀರಿ ವಾರ್ಷಿಕವಾಗಿ, ಅಲ್ಲಿ ಯಾವ ಥರ ಆಗುತ್ತೆ, ಹಾಗೆಯೇ ಈ ರೇಷ್ಮೆ ಮನೆಗೆ ಬಂದಾಗ ಅಲ್ಲಿ ಸೋಂಕು ನಿವಾರಣೆ ಇದೆಲ್ಲ ಯಾವ ರೀತಿ ಮಾಡ್ತೀರಿ, ಎರಡೂ ನಮ್ಮೊಂದಿಗೆ ಹಂಚ್ಕೊಳ್ಳಿ. ಸರ್, ಈ ಸೋಂಕು ನಿವಾರಣೆಗೆ ಏನಾಯ್ತು, ನಮ್ಮ ಸರ್ಕಾರದಿಂದನೇ ಎಲ್ಲ ಫೆಸಿಲಿಟಿ ಇದೆ ಸರ್. ಅದಕ್ಕೆ ಅದು ವರ್ಷಕ್ಕಾಗೋಷ್ಟು ಔಷಧಿ ಅವರೇ ಫ್ರೀ ಕೊಡ್ತಾರೆ. ನಾವಂತೂ ಏನಿಗೆ ಸದ್ಯಕ್ಕೆ 2 ವರ್ಷದಿಂದ ಅಂತೂ ದುಡ್ಡು ಕೊಟ್ಟು ತಗೊಂಡೇ ಇಲ್ಲ, ಎಲ್ಲ ನಮ್ಮ ರೇಷ್ಮೆ ಇಲಾಖೆಯಿಂದನೇ ಕೊಡ್ತಾವ್ರೆ ಅದನ್ನು. ಇನ್ನು ಗೊಬ್ಬರ ಬಂದ್ಬಿಟ್ಟು ಮಾಮೂಲಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನೇ ಹಾಕ್ತೀನಿ, ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಕೊಳ್ತೀನಿ ಅಷ್ಟೇ, ರಾಸಾಯನಿಕ ಗೊಬ್ಬರನ ಇನ್ನು ಕೊಟ್ಟಿಗೆ ಗೊಬ್ಬರದಲ್ಲೇ ಇದು ಮಾಡ್ಕೊಳ್ತೀನಿ. ಏನು ಅನಿಸುತ್ತೆ ನಿಮಗೆ ರೇಷ್ಮೆ ಹುಳುಗಳ ಒಡನಾಟದಲ್ಲಿ ಏನೆಲ್ಲ ಕಲ್ತಿದ್ದೀರಿ ನೀವು? ಸರ್, ಈಗ ಒಂದು 65-70,000 ನಾವು ಸಂಪಾದನೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಹೊರಗಡೆ ಹೋಗಿ ಮಾಡೋಕ್ಕೆ ನಿಮ್ದೇಗೆ ಮನೇಲಿ ಇದ್ಬಿಟ್ಟು ಮಾಡ್ಬೋದು ಅಂತ ನನ್ನ ಲೆಕ್ಕ. ಚಾಕಿ ಕೇಂದ್ರಕ್ಕೆ ಹೋಗಿ ತಗೊಂಡ್ಬರ್ತೀರಿ? ತಗೊಂಡ್ಬರ್ತೀನಿ. ಏನು ಸರ್, ಒಂದು 10,000 ರೂಪಾಯಿ ಖರ್ಚು ಬೀಳುತ್ತೆ. ಅಂದರೆ ಒಂದು ಮರಿಯಿಂದ ಹಿಡಿದು ನಾವೆಲ್ಲ ಹೇಳ್ತಾರೆ, ಗೊಬ್ಬರ ಅದು ಇದು ಉಳಿಸೋದು ಎಲ್ಲ ಲೆಕ್ಕ ಹಾಕೊಂಡ್ರೆ ಒಂದು 8-10,000 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ನಾವೇ ಮಾಡ್ಕೊಳ್ತೀವಿ. ಈಗ 100 ಮೊಟ್ಟೆ ನೀವು ಮೇಯಿಸ್ತೀರಾ ಅಂದರೆ ಎಷ್ಟು ಆದಾಯ ಬರುತ್ತೆ, ಎಷ್ಟು ದಿನದಲ್ಲಿ ಬರುತ್ತೆ? ಈಗ 100 ಮೊಟ್ಟೆಗೆ ಸರ್ ಇವತ್ತಿನ ದಿನದಲ್ಲಿ ಒಂದು 80% ಹಾಕೊಳ್ಳಿ ನೀವು, ಇವತ್ತು 550 ರೂಪಾಯಿ ಗುಡ್ ರೇಟ್ ಐತೆ, ಅಲ್ಲಿ ಒಂದು 45,000 ಅಂತೂ ಬಂದಂಗಾಯ್ತು. ಒಂದು 8,000 ಕಳೆದ್ರೆ ಒಂದು 37-38,000 ಉಳಿದೇ ಉಳಿಯುತ್ತೆ. ಅದು ಎಷ್ಟು ದಿನ ಬೇಕಾಗುತ್ತೆ? ಅದು 20 ದಿನ ಸಾಕು ಸರ್. ಅದು 20 ದಿನ ಸಾಕು? 20 ದಿವಸ. ಈಗ ಒಂದು ಬೆಳೆ ತಗೊಂಡಾದ್ಮೇಲೆ ಎಷ್ಟು ದಿನ? 10 ದಿನ ಟೈಮ್ ಇರುತ್ತೆ. 10 ದಿನ ಟೈಮ್ ಬಿಡಬೇಕು ಅದರಲ್ಲಿ ಈ ಸೋಂಕು ನಿವಾರಣೆ ಎಲ್ಲ ಮಾಡ್ಕೊಳ್ತೀವಿ. ಅದೆಲ್ಲ ನೀವೇ ಮಾಡ್ತೀರಿ? ಎಲ್ಲ ನಾವೇ ಮಾಡ್ಕೊಳ್ತೀವಿ ಸರ್. ಬೇಕಾದ ಕೆಮಿಕಲ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ? ಎಲ್ಲ ಕೊಡ್ತಾರೆ. ಅದೇನು ಖರ್ಚೇ ಇಲ್ಲ ಹಾಗಾದ್ರೆ ಸೋಂಕು? ಅದರಲ್ಲೇನು ಖರ್ಚೇ ಇಲ್ಲ. ಇನ್ನು ಜನಗಳಿಗೂ ಏನು ದುಡ್ಡು ಕೊಡಬೇಕಾಗಿಲ್ಲ, ಯಾಕಂದ್ರೆ ನಿಮ್ಮ ಕೆಲಸ ನೀವೇ ನಾವೇ ಮಾಡ್ಕೊಳ್ತೀವಿ. ನಾವೇ ಮನೇಲೆಲ್ಲ ಹೆಲ್ಪ್ ಮಾಡ್ತಾರಲ್ಲ, ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಾರೆ, ಮಾಡ್ಕೊಳ್ತೀವಿ. ಈಗ ಗರಿಷ್ಠ ಈಗ ಇರೋವಂಥ ಮನೆ ಕೆಪಾಸಿಟಿ ಬಗ್ಗೆ ಇನ್ನೂ ಎಷ್ಟು ಹೆಚ್ಚಿಗೆ ಮಾಡ್ಕೊಬೋದಿವ್ರಿ? ಒಂದು 200 ಮೊಟ್ಟೆ ಮೇಯಿಸ್ಬೋದು ಸರ್ ನಾನು. ಅಷ್ಟು ಸ್ಥಳಾವಕಾಶ ಇದೆ? ಇದೆ. 200 ಮೊಟ್ಟೆ ಮೇಯಿಸೋಷ್ಟು ಇದಿದೆ. ಅಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯ ನೀವು ಮಾಡ್ಕೊಂಡಿದ್ರಿ? ಸರ್, ಅದೇ ಮಾಮೂಲು ರ್ಯಾಕ್ ಮಾಡ್ಕೊಂಡಿದ್ದೀವಿ ವಿತ್ ಎಲ್ಲ ಪ್ಲಾಸ್ಟಿಕ್ ಚಂದ್ರಿಕೆಗೆ, ಮರಿ ಆದ್ ಬಿಡ್ಬೇಕು ಅಂತೇನಿಲ್ಲ. ಇವಾಗ ಒಂದು 13-14 ಸೊಪ್ಪು ಮೇಯ್ದ ತಕ್ಷಣ ಅದು ಅಲ್ಲಿ ಹಣ್ಣು ಮರಿಗೆ ಬರುತ್ತೆ, ಅಲ್ಲಿ ಮೇಲೆ ಚಂದ್ರಿಕೆ ಹಾಕಿದ್ರೆ ಅಲ್ಲೇ ಗೂಡು ಕಟ್ಕೊಳ್ತದೆ. ಗೂಡು ಕಟ್ಟಿದ್ದ 4ನೇ ದಿವಸಕ್ಕೆ ಚಂದ್ರಿಕೆ ಮೇಲೆ ಎತ್ತಿ 5ನೇ ದಿನ ಎಲ್ಲ ಅದು ಕಸ ಎಲ್ಲ ತೆಗೆದಾಕ್ತೀವಿ. 6ನೇ ದಿನ 7ನೇ ದಿನ ಗೂಡು ಎಡ್ಕೊಂಡು 8ನೇ ದಿನ ಮಾರ್ಕೆಟ್ಗೆ ಹಾಕೊಳ್ತೀವಿ. ಅಂದರೆ ನಾವೇ ಮನೆಯಲ್ಲಿ ಇಡೋದ್ರಿಂದ 6ನೇ ದಿನ 6ನೇ ದಿನ 7ನೇ ದಿನ 7ನೇ ದಿನ ಇಟ್ಕೊಳ್ತೀವಿ. ನಾವೇನು ಲೇಬರ್ ಕರ್ಕೊಳ್ಳೋ, ಅದಕ್ಕೂ ಲೇಬರ್ ಕರ್ಕೊಳ್ಳೋದು, ಯಾಕೆಂದರೆ ಅವರು ಲೇಬರ್ ಕರ್ಕೊಂಡಾಗ ಏನಾಗುತ್ತೆ ಅದನ್ನ ಕ್ವಾಲಿಟಿಯಾಗಿ ಎಲ್ಲ ಕಳವೆ ಗೂಡೆಲ್ಲ ಚೆನ್ನಾಗಿರೋ ಗೂಡೆನೇ ಹಾಕ್ಬಿಡ್ತಾರೆ ಅವರು. ಅದೊಂದು ಸ್ವಲ್ಪ ನಾವು ಕ್ಲೀನಾಗಿ ಫಿಲ್ಟರ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಅಲ್ಲಿ ಒಳ್ಳೆ ರೇಟು ಸಿಗುತ್ತೆ. ಅಲ್ಲಿ ನೀವೇ ತೊಗೊಂಡೋಗ್ತೀರಿ ಮಾರ್ಕೆಟ್? ನಾವೇ ತೊಗೊಂಡೋಗ್ತೀವಿ. ಎಲ್ಲಿ ಹೆಚ್ಚು ಮಾರಾಟ ಆಗೋದು? ರಾಮನಗರ ಸರ್. ರಾಮನಗರ ತೊಗೊಂಡೋಗ್ತೀವಿ, ರಾಮನಗರ ಮಾರ್ಕೆಟ್. ಚಾಕಿ ಕೇಂದ್ರದಿಂದ ತರುವಾಗ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು? ಸರ್, ಚಾಕಿ ಸೆಂಟ್ರಿಂದ ತರಬೇಕಾದ್ರೆ ಮಾಮೂಲಿ ಒಂದೆರಡು ಲುಂಗಿ ಬಟ್ಟೆ ತಂದೋಗ್ತೀವಿ, ಅಂದರೆ ಡಿವೈಡ್ ಮಾಡ್ಕೊಂಡು ಅದರದ್ದು ಹಾಕೊಂಡು ಬರ್ತೀವಿ. ಅದನ್ನು ಮುಚ್ಕೊಂಡು ಮುಚ್ಕೊಂಡು ಬಂದು ಮನೇಲಿ ಮೊದಲೇ ರೆಡಿಯಾಗಿರ್ತದೆ, ಪೇಪರ್ ಎಲ್ಲ ಹಾಸ್ಬಿಟ್ಟು ಬಿಟ್ಟಿರ್ತೀವಿ, ಬಂದು ಅದ್ರ ಮೇಲೆ ಹಾಕೊಳ್ತೀವಿ. ಹೆಚ್ಚು ಕಡಿಮೆ ನಿಮ್ಮ ನಿರೀಕ್ಷೆ ಹಾಗೆ ರಿಸಲ್ಟ್ ಸಿಗುತ್ತೆ? ಹಾಂ, ಸಿಗುತ್ತೆ ಖಂಡಿತ. ಯಾವಾಗಲೂ ಏಟು ಬಿದ್ದಿರೋದಿಲ್ವಾ? ನಾನು ಈ ಸುರಿದಿರೋದಂತೂ ಒಂದು ಸಲನೂ ಇಲ್ಲ ಸರ್. ಅಂದರೆ ಸುರಿದಿದ್ದೀನಿ 2 ಸಲ ಇಲ್ಲ ಅಂತಲ್ಲ, ಒಂದು 2 ಸಲ 3 ಸಲ ಸುರಿದಿದ್ದೀನಿ. ಆದರೆ ನಂಗೆ ಆ ಅಂಥದ್ದಲ್ಲೇ ಗೊತ್ತಾಗುತ್ತಲ್ಲ ಇದಾಗಲ್ಲ ಅಂತ ಗೊತ್ತಾದಾಗ ಸುರಿದ್ಬಿಟ್ಟು ಹಿಂದೆ ಮರಿ ತಂದು ಆ ಸೊಪ್ಪು ಹಣ್ಣು ಮಾಡಿದ್ದೀನಿ. ಸೊಪ್ಪು ವೇಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ಮರಿನೂ ವೇಸ್ಟ್ ಮಾಡ್ಕೊಂಡಿಲ್ಲ. ನಾನು ಆ ಥರದಿಲ್ವೇ ಇಲ್ಲ, ಆ ಥರದಿಲ್ವೇ ಇಲ್ಲ. ಅಂದರೆ ಯಾಕೆ ಕೇಳಿದೆ ಅಂದರೆ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಹೌದು ಸರ್. ಇಲ್ಲ ನಮ್ಮನೇಲಿ ಹೆಂಗೆ ಅಂದರೆ ಈಗ ಸೊಪ್ಪು, ಈಗ ಬೇರೆಯವ್ರು ಯಾರೋ ಮೇಯಿಸ್ಲಿಗೆ ಹೇಳ್ಬೇಕಂದ್ರೆ ಈಗ ಒಂದು 9:30 ಸೊಪ್ಪು ಹಾಕ್ತಾರೆ, ಸೊಪ್ಪು ಹಾಕಂದ್ರೆ ಅವ್ರು ಸಂಜೆ ತನಕ ಉಳಿದ ಮನೆಗೆ ಹೋಗಲ್ಲ, ಮಧ್ಯ ಒಂದು ರೌಂಡ್ ಹೊಡಿಬೇಕಲ್ವ ಹೊಡಿ ಹೊಡಿ. ಅಕಸ್ಮಾತ್ ಒಂದೊಂದು ಕಡೆ ಬೆದೆಯಿರೋ ಕಡೆ ಸೊಪ್ಪು ಮೇಯ್ಕೊಂಡಿರ್ತದೆ, ಸೊಪ್ಪಿದ್ರೆ ಮಡಗೋದು ಸರಿ, ಇಲ್ಲಾಂದ್ರೆ ಅಲ್ಲಿರೋ ಸೊಪ್ಪನ್ನೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು ಅದನ್ನು. ಅಡ್ಜಸ್ಟ್ ಮಾಡ್ದಾ ಸರಿ ಇಲ್ಲ ಅಂದ್ರೆ ಸುಮ್ಮನೆ ಅವ್ರು ಏನು ಮಾಡ್ತಾರೆ, ಬೆಳಿಗ್ಗೆ ಹಾಕಿದ್ರೆ ನಿಮ್ಗೆ ಸಂಜೆ ತನಕ ಹೋಗಲ್ಲ, ಅದು ಟೆಂಪ್ರೇಚರ್ ಮೇಂಟೈನ್ ಮಾಡಲ್ಲ. ಈಗ ನಮ್ಮನೆಗೆ ಅಂದರೆ ನಮ್ಮನೆ ಭಾಳ ಒಂದು ಸ್ವಲ್ಪ ಕುಳ್ಳೇನೆ, ಎಷ್ಟೋ ಜನ ಹೇಳ್ತಾರೆ ಹೆಂಗೆ ನೀ ಬೇಸ್ಗೆಲ್ಲ ಎಂಡ್ ಮಾಡ್ತೀನಿ, ನನ್ನ ಬೇಸ್ಗೆಲ್ಲ 100% ರಿಸಲ್ಟ್ ಬರ್ತದೆ ಹೇಗೆ ಹೇಗೆ ಅಂದರೆ ಮೇಲ್ಗಡೆ ಸ್ಪ್ರಿಂಕ್ಲರ್ ಎಲ್ಲ ಹಾಕಿದೀವಿ ಸರ್, ಸ್ಪ್ರಿಂಕ್ಲರ್ ಇದೆ, ಮೇಲ್ಗಡೆ ಗರಿ ಹಾಕ್ತೀವಿ ಅದ್ರ ಮೇಲೆ. ಹಾಗೆ ಮಾಡೋದ್ರಿಂದ ಸ್ವಲ್ಪ ತಂಪಾಗಿರ್ತದೆ, ಟೆಂಪ್ರೇಚರ್ ಡೌನ್ ಮಾಡ್ತೀವಿ, ಟೆಂಪ್ರೇಚರ್ನ ನಾವು ಮೇಂಟೈನ್ ಮಾಡಿ ಹಾಗಾಗಿ ರೇಷ್ಮೆ ಕೃಷಿ ನಿಮ್ಮ ಕೈ ಹಿಡಿದಿದೆ. ಹೌದು ಸರ್. ಹೌದು. ಈ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ ಜಗದೀಶ್? ನೀವು 10 11 ಬೆಳೆ ತಗೊಳ್ತೀನಿ ಸರ್. 11 ಬೆಳೆ ಕರಾರು ಹಾಕಾಗಿ 20 ದಿನಕ್ಕೆ ತೆಗಿತೀರಿ? ಹಾಂ, ತಗೊಳ್ತೀವಿ. ಆಮೇಲೆ ಸ್ಯಾನಿಟೈಸ್ ಮಾಡ್ತೀರಿ, ಇನ್ನೊಂದು ಬೆಳೆ ಅಷ್ಟೊತ್ತಿಗೆ ರೆಡಿ ಆಗಿರುತ್ತೆ. ಈಗ ಬೇರೆ ಕಡೆ ಚಾಕಿ ಆಗೋದ್ರಿಂದ ನಮಗೇನು ತೊಂದರೆ ಇರಲ್ಲ, ಮನೇಲಿ ಚಾಕಿ ಮಾಡ್ತೀವಿ ಅಂದ್ರೆ ಆಗಲ್ಲ. ಹೌದು. ಆ ಚಾಕಿ ಕೇಂದ್ರಕ್ಕೆ ಮುಂಚೆನೇ ನೀವು ಹೇಳಿರ್ತೀರಾ? ನಾವು ಹೇಳಿರ್ತೀವಿ ಸರ್. ಈಗ 4ನೇ ಜನ ಕೂತ್ಕೊಂಡಾಗ ಇಂಡೆಕ್ಟ್ ಮಾಡಿರ್ತೀವಿ ಅವ್ರಿಗೆ, ಯಾಕಂದ್ರೆ ಅವ್ರಿಗೂ 13 ದಿನ ಮುಂಚೆನೇ ಇಂಡೆಕ್ಟ್ ಮಾಡಬೇಕು. ಒಂದು 15 ದಿನ ಮುಂಚೆನೇ ನಮಗೆ ಗುಣಮಟ್ಟದ ಚಾಕಿ ಸಿಗ್ತಾ ಇದೆ. ಸಿಗ್ತಾ ಇದೆ ಸರ್. ಈಗ ನೀವು ಒಂದು ಚಾಕಿ ಕೇಂದ್ರ ಮಾಡಬೇಕು ಅಂತ ಆಸೆ ಇದೆ? ಚಾಕಿ ಮಾಡಿ ಅಂತ ಹೇಳ್ತಾರೆ, ನನಗೇನು ಅಷ್ಟೊಂದು ಕೊಡಕ್ ಆಯ್ತಾರ, ಒಂದು ಬಿತ್ನೆಗೂಡ್ ಮೇಯಿಸೋದಂತ ಆಸೆ ಇದೆ. ಆಗಲಿ. ಈಗ ನಿಮ್ಮ ಈ ಪಶುಸಂಗೋಪನೆ ಅದಕ್ಕೆ ಪುನಃ ಬರೋಣ. 2 ಹಸುವಿನಿಂದ ಶುರುವಾಯಿತು. ಯಾವ ರೀತಿ ತಾಂತ್ರಿಕತೆಗಳನ್ನು ನಿಮ್ಮ ಹಸುಗಳ ಕೊಟ್ಟಿಗೆಯಲ್ಲಿ ನಾವು ಗಮನಿಸಬಹುದು? ಸರ್, ಈಗ ನಮ್ಮ ಕೊಟ್ಟಿಗೆನಲ್ಲಿ 6 ಮಿಲ್ಕಿಂಗ್ ಮಿಷಿನ್ ಇದೆ. ಏಕೆಂದರೆ ಎಲ್ಲ 20 ಲೀಟರ್ ಕರಿ ಒಂದು 5-6 ಹಸು ಕರಿಬೇಕಂದ್ರೆ ನಮಗೂ ಹಿಂಸೆ ಇದೆ ಅಂದರೆ ಮಿಲ್ಕಿಂಗ್ ಮಿಷಿನ್ ಮಾಡಿಕೊಂಡಿದ್ದೀವಿ. ಮಿಲ್ಕಿಂಗ್ ಮಿಷಿನ್ ಇನ್ನೊಂದು ಉದ್ದೇಶ ಏನು ಮಾಡಿಕೊಂಡಿದೆ ಅಂತ ಹೇಳಿದ್ರೆ, ನಾನು ರಾಮನಗರ ಹೋದರೆ ಒಂದು ದಿನ ಹಿಂದೆನೇ ಹೊಂಟೋಗ್ತೀನಿ ಮಾರ್ಕೆಟ್. ಇಲ್ಲಿ ಮನೇಲಿ 4 ಕರೆಗೆ ಹಿಂಸೆ ಆಯ್ತದೆ, ಈ ಮಿಷಿನ್ ಆದರೆ ನಮ್ಮ ಹುಡುಗರಾರ ಕರ್ಕೊಳ್ತಾರೆ. ಅದೇ ಮಿಷಿನ್ ಅಂದರೆ ಈಗ ನಾವು ಕರೆದ್ರು ಅದೇ ಥರ, ಇನ್ನೊಬ್ರು ಕರೆದ್ರು ಒಂದೇ, ಕೈಯಲ್ಲಿ ಕರೆಯೋದಾದ್ರೆ ಡಿಫ್ರೆನ್ಸ್ ಬಂದ್ಬಿಡ್ತದೆ. ಅದರಿಂದ ಒಂದು 4 ಕರೆಯ ಮಿಷಿನ್ ತಗೊಂಡಿದ್ದೀನಿ. ಒಂದು ಚಾಪ್ ಕಟ್ರ್ ಇದೆ, ಈ ಗಂಜ ಎಲ್ಲ ಒಂದು ಕಡೆ ಒಂದು ಟ್ಯಾಂಕ್ಗೆ ಲೋಡ್ ಆಗುತ್ತೆ, ಅಲ್ಲಿಂದ ಎತ್ತಕ್ಕೆ ಅಂತ ಒಂದು ಮೋಟ್ರ್ ತಗೊಂಡಿದ್ದೀನಿ, ಸರಿ ಬೂಸ್ಟರ್ ಮೋಟ್ರದು. ಆದರೆ ನಮ್ಮ ತೆಂಗಿನ ತೋಟಕ್ಕೆ ಹುಲ್ಗೆ ಹುಲ್ಗೆಲ್ಲ ನಮ್ಗೆ ಗೊಬ್ಬರ ಕೊಡೋಕೆ ಹೋಗಲ್ಲ, ಜಾಸ್ತಿ ಈ ಗಂಜದ ನೀರೇ ಬಿಡೋದು, ಬಿಟ್ಕೊಂಡೆ ಹುಲ್ ಬರ್ತಾ ಇದೆ. ಈ ನಿಮ್ಮ ರಾಸುಗಳಿಗೆ ಬೇಕಾದಷ್ಟು ಹುಲ್ಲು ನಿಮ್ಮ ಭೂಮಿಯಲ್ಲ, ನಾವೇ ಬೆಳ್ಕೊಳ್ತೀವಿ ಸರ್. ನೀವೆಲ್ಲ ನಿಮ್ಗೆ ಏನೆಲ್ಲ ಪಶು ಆಹಾರಗಳು ಕೊಡ್ತೀವಿ ಅಲ್ಲದೆ? ಸರ್, ಫೀಡು, ಭೂಸ, ಹಳ್ಳಿನ ಜೋಳ ಮುಚ್ಚಿ ಕೊಡ್ತೀನಿ ಸರ್ ಅಷ್ಟೇ. ಅದು ನೀವೇ ಮಾಡ್ಕೊಳ್ಳೋದು? ಇಲ್ಲ, ಅದೆಲ್ಲ ತಗೊಳ್ತೀನಿ, ಕೊಂಡ್ಕೊಂಡು ತಗೊಳ್ಬೇಕು. ಹಾಲೆಲ್ಲ ಡೈರಿಗೆ ಹಾಕ್ಬಿಡ್ತೀರಾ? ಎಲ್ಲ ಡೈರಿಗೇನೆ ಸರ್. ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಎಲ್ಲ ಡೈರಿಗೆ ಹಾಕೋದು, ಹೊರಗಡೆ ಅಂತೂ ಒಂದು ಸ್ವಲ್ಪ ಸೇಲ್ ಮಾಡಲ್ಲ. ಡೈರಿಗೆ ಹಾಕ್ತೀವಿ ಪಾಪ, ಡೈರಿಯಿಂದ ನಮ್ಗೆ ಭಾಳ ಹೆಲ್ಪ್ ಮಾಡ್ತಾರೆ. ಅದರಿಂದ ನಾವು ಹೊರಗಡೆ ಪ್ರೈವೇಟ್ ಅವರು ಕೇಳ್ತಾರೆ, ನಾವು ಕೊಡಕ್ಕೆ ಹೋಗಲ್ಲ ಅಂದರೆ. ಇದು ಹಾಲು ಕರೆಯೋದಕ್ಕಂತೂ ಮೆಷಿನ್ನ ಒಂದು ಸೌಲಭ್ಯ ಇದೆ. ಇದೆ ಸರ್. ಇನ್ನು ಬೇರೆ ಅವುಗಳನ್ನ ಶುಚಿತ್ವ ಮಾಡುವಂಥದ್ದು, ಅದಕ್ಕೂ ಒಂದು ಪವರ್ ಸ್ಪ್ರೇಯರ್ ಇದೆ ಸರ್, ಒಂದು ಒಂದು ಅದು ಅದರಲ್ಲಿ ಕ್ಲೀನ್ ಮಾಡ್ತದೆ. ಮೋಟ್ರ್ ಆಫ್ ಎಚ್ ಪಿ ಮೋಟ್ರ್ ಇದೆ, ಒಂದು ಮಡಿಕೊಂಡಿದ್ದೀವಿ, ಡೈಲಿ ತೊಳಿತೀವಿ. ಆದರೆ ವಿಶೇಷವಾಗಿ ಏನಾದರೂ ಕೊಟ್ಟಿಗೆ ಕಟ್ಟಿದ್ರಾ ಇಷ್ಟು ಹಸುಗಳಿದೆ ಅಂದಾಗ? ಏನಾದರೂ ಕಟ್ಟಿದ್ದೀನಿ ಸರ್, ಅಂದರೆ ಕಟ್ಟಿದ್ದೀನಿ. ಇವಾಗಲೂ 16 ಹಸು ಕಟ್ಟಷ್ಟು ಕೊಟ್ಟಿಗೆ ಇದೆ ನನ್ನ ಹತ್ರ. ಅಲ್ಲಿ ಏನೆಲ್ಲ ಅನುಕೂಲತೆಗಳು ಮಾಡ್ಕೊಂಡಿದ್ದೀರಾ ನೀವು ಆರಾಮವಾಗಿ ಹಸು? ಮಲಗೋಕ್ಕೆ ಮ್ಯಾಟ್ಗಳು ಹಾಕಿದ್ದೀವಿ, ಒಂದು ನೀರು ಸಿಸ್ಟಮ್, ನೀರದೆಲ್ಲ ಚೆನ್ನಾಗೈತೆ, ಅದಕ್ಕೆ ನೀರಿನ ತೊಂದರೆ ಇಲ್ಲ, ಟ್ಯಾಂಕ್ ಎಲ್ಲ ಐತೆ. ದಿನಕ್ಕೆ ಒಂದು ಸಲ ಹಸು ತೊಳಿತೀವಿ, 2 ಸಲ ಕೊಟ್ಟಿಗೆ ತೊಳ್ಕೊಳ್ತೀವಿ. ಮಾಡಲೇಬೇಕು ಸರ್, ಮಾಡಲೇಬೇಕು. ನಮ್ಮದು 4 ಗಂಟೆಗೆ ಹೇಳ್ತೀವಿ ಸರ್, ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ತೊಪ್ಪೆ ಎತ್ತಾಕಿ ಹಸು ತೊಳೆದ್ಬಿಟ್ಟು ತಿಂಡಿ ಕೊಟ್ಟು ಆಲ್ಗರೆಯ ತನಕ 6-6 ಕಾಲ ಆಗುತ್ತೆ ಡೈಲಿ. ಮಾಮೂಲಿ ಅದಂತೂ ಟೈಮ್ ಟೇಬಲ್ ನಮ್ಮದು, ಅದು 5:30 ಡೈರಿ ಓಪನ್ ಆದರೆ ನಾವು 4 ಗಂಟೆಗೆ ಎದ್ದಿರ್ತೀವಿ ಮನೆಯಲ್ಲಿ ಬೆಳಿಗ್ಗೆ. 6 ಗಂಟೆ ಹೊತ್ತಿಗೆ ಹಾಲು ರೆಡಿ ರೆಡಿ ಇರುತ್ತೆ ಡೈರಿಗೆ. 2 ಹೊತ್ತು ಡೈರಿಗೆ ಹೋಗಿ ಹಾಕಬೇಕು. ಹಾಕಬೇಕು. ಅದೆಲ್ಲ ನೀವೇ ಮಾಡ್ತೀರಿ? ಹಾಂ, ನಾವೇ ಮಾಡ್ಕೊಳ್ತೀವಿ ಸರ್. ಆರ್ಥಿಕವಾಗಿ ತೃಪ್ತಿ ಆಗೋ ಥರ ನಿಮಗೆ? ಹೌದು ಹೌದು ಸರ್. ಹಣ ಬರುತ್ತೆ ಬರುತ್ತೆ. ಅದು ಇನ್ನೊಂದು ಏನಂತಂದ್ರೆ, ಎಷ್ಟೋ ಜನ ಹೈನುಗಾರಿಕೆ ಮಾಡ್ತಾರೆ ಪಾಪ, ಅವ್ರಿಗೆ ಕೆಚ್ಚಲು ಭಾವ ಇರೋದು ಗೊತ್ತಾಗಲ್ಲ, ಅದೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು. ಈಗ ಅದಕ್ಕೇನಂದ್ರೆ, ನನ್ನ ಹತ್ರ ಮೆಡಿಸನ್ಗಳು ಮನೇಲೇ ಇರ್ತದೆ. ಮೆಡಿಸನ್ ಅಂತ ಹೇಳಿದ್ರೆ ಒಂದು ಟ್ಯೂಬ್ಗಳೆಲ್ಲ ಮಡಿಕೊಂಡಿರ್ತೀವಿ, ಬಂದ ತಕ್ಷಣ ಹಾಕೊಳ್ತೀವಿ. ಏಕೆಂದರೆ ಡಾಕ್ಟರ್ಗಳು ಹೇಳೋದು ಅದೇನೇ, ಆದರೂ ಜನಗಳು ಎಷ್ಟೋ ಜನ ಅದು ಮಡಗಲ್ಲ, ಡಾಕ್ಟರ್ ಬರೋ ತನಕ ಜಾಸ್ತಿ ಆಗೋದು, ಒಂದೊಂದು ತೊಟ್ಟೆ ಫೇಲ್ ಆಗೋದು, ಈ ಥರ ಎಲ್ಲ ಮಾಡ್ಕೊಳ್ತಾರೆ ಎಷ್ಟೋ ಜನ. ಅದೆಲ್ಲ ಏನಾದ್ರು ತರಬೇತಿ ಪಡೆದ್ರು ಅಥವಾ ಅನುಭವದಲ್ಲೇ ನೀವು ಕಲ್ತ್ಕೊಳ್ತಾ? ಸರ್, ಇದು ನಮ್ಮ ಚಿಕ್ಕದಿಂದ ಅನುಭವ ಆಯಿತು, ಇದಕ್ಕೂ ತರಬೇತಿಗೆ ಹೋಗಿದ್ದೀನಿ, KMF ಟ್ರೈನಿಂಗ್ ಸೆಂಟ್ರಿಗೆ ಹೋಗಿದ್ದೀನಿ. ಈ ಹಾಲಿನಲ್ಲೂ ಸಹ ಮೌಲ್ಯವರ್ಧನೆ ಮಾಡಿ ಕೆಲವೊಂದು ಉತ್ಪನ್ನಗಳು ಮಾಡೋದು, ಬೆಣ್ಣೆ ತುಪ್ಪ, ಇದೇನು ಪ್ರಯತ್ನ ಮಾಡಲಿಲ್ಲ? ಇಲ್ಲ ಸರ್, ಅದೇನು ಮಾಡೋಕೆ ಹೋಗಲಿಲ್ಲ. ಈಗ ನಿಮ್ಮ ತೆಂಗಿನ ತೋಟದ ಮಧ್ಯೆ ಮಿಶ್ರ ಬೆಳೆಯಾಗಿ ಈ ಹುಲ್ಲನ್ನು ನೀವು, ಅಲ್ಲೂ ಏನಾದ್ರು ಬೇರೆ ಬೇರೆ ತಳಿಗಳನ್ನು ಬಳಕೆ ಮಾಡಿದ್ದೀಯಾ? ಇಲ್ಲ ಸರ್, ಹುಲ್ಲಲ್ಲಿ ಅದೇ ಒಂದು ಗಿನಿ ಗ್ರಾಸ್ ಅಂತ ಒಂದಿದೆ, ಅದೊಂದು ಹಾಕಿದ್ದೀನಿ. ಕೋತ್ರಿಗೆ ಹಾಕಿದ್ದೀನಿ, ಒಂದು ಇನ್ನೊಂದು ಕೆಂಪು ಕಡ್ಡಿ ಒಂದು ಕೊಟ್ಟವ್ರೆ ಸಂಪೂರ್ಣನೂ ಏನೋ ಹೇಳ್ತಾರೆ, ಅದೊಂದು ತಳಿ ಹುಲ್ಲು, 3 ಥರ ಹುಲ್ಲಿದೆ ಅಷ್ಟೇ. ವರ್ಷ ಇಡೀ ನಿಮಗೆ ಸಿಗುತ್ತೆ? ಹಾಂ, ಸಿಗುತ್ತೆ ಸಿಗುತ್ತೆ ಸರ್. ರಸಮೇವ ಏನಾದರೂ ಮಾಡ್ಕೋತೀರಾ? ಅದು ಮಾಡಿದ್ದೆ ಸರ್, ರಸಮೇವ ಗುಂಡಿ ಮೊದಲು ಹೇಳಿದ್ನಲ್ಲ, ಮೊದಲು ಹಸುಗಳು ಜಾಸ್ತಿ ಇದ್ದಾಗ ಒಂದು 18 ಹಸು ಇದ್ದಾಗ ಮಾಡಿದ್ದೆ. ಹಸು ಕೊಟ್ಟಮೇಲೆ ನಾನು ರಸಮೇವ ಗುಂಡಿನ ಹಾಗೆ ಬಿಟ್ಟಿದ್ದೀನಿ. ಈಗ ಅದಕ್ಕೆ ನಾನು ಅದು ಗಂಜಲ ತುಂಬಿಟ್ಟಿದ್ದೀನಿ. ನಮಗೆ ಒಂದು ಕುತೂಹಲ ಇದೆ, ಇಷ್ಟೊಂದು ರಾಸುಗಳಿದೆ ಅನ್ನುವಾಗ ಸಾಕಷ್ಟು ಈ ಸಾವಯವ ಗೊಬ್ಬರ ಅಲ್ಲಿ ಹಾಕ್ತಾ ಇದೆ. ಅದು ಗಂಜಲ ಆಗ್ಬೋದು, ಸಗಣಿ ಆಗ್ಬೋದು, ಮತ್ತು ಕೊಟ್ಟಿಗೆಯನ್ನು ತೊಳೆದಂಥ ನೀರು, ಇವುಗಳು ಬರೀ ನಿಮ್ಮ ಕೃಷಿ ಭೂಮಿಗೆ ಮಾತ್ರ ನೀವು ಬಳಕೆ ಮಾಡ್ತಾ ಇದ್ದೀರೋ ಅಥವಾ ಹೇಗೆ? ಅದನ್ನು ಏನಾದ್ರು ಮಾರಾಟ ಮಾಡೋದು ಅಂಥದ್ದು ಇದೆಯಾ ಸರ್? ಅದು ಒಂದು ಸ್ವಲ್ಪ ನಮ್ಮ ಅಣ್ಣವರೆಲ್ಲ ತಗೊಳ್ತಾರೆ, ಇಲ್ಲಾಂದ್ರೆ ಅದು ಉಳ್ಕೊಂಡ್ರೆ ಮಾರ್ತೀನಿ ನಾನು, ಅದನ್ನು ಟ್ರ್ಯಾಕ್ಟರ್ ಲೆಕ್ಕದಲ್ಲಿ ಕೊಟ್ಬಿಡ್ತೀನಿ. ಅದರಿಂದ ನಿಮ್ಗೆ ಅಷ್ಟು ಆದಾಯ ಬರುತ್ತೆ? ಬರುತ್ತೆ ಸರ್. ಹೆಂಗೆ ಮಾಡುವ ಒಂದು 25 ಒಟ್ಟಾರೆ ಹಸು ಮೇವುಗಷ್ಟು ಆರಾದ್ರೂ ಮಾರ್ಕೊಳ್ತೀವಿ, ಒಂದು 25-30 ರೂಪಾಯಿ ನೇರಳೆ ತೋಟಕ್ಕೂ ಸ್ವಲ್ಪ ಹಾಕ್ತೀವಿ. ಹೌದು, ಅದೇ ಸಿಕ್ಕಾಪಟ್ಟೆ ಹಾಕ್ತೀವಿ ಸರ್. ಒಂದು ನಾವೆಲ್ಲ ಒಂದೊಂದು ಗಿಡಕ್ಕೆ ಒಂದೊಂದು ಬಾಂಡಿನೇ ಹಾಕಿರೋದು, ಗೊಬ್ಬರ ನೆನೆದ ಮೇಲೆಲ್ಲ ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ವರ್ಷದ ಹಳೆಯ ಗಿಡಗಳು ಇವೆಲ್ಲ? ಮತ್ತೆ ಯಾವುದು ರೇಷ್ಮೆದಲ್ಲ ಈಗ ನನಗೆ ಬಂದು 10 ವರ್ಷದ ಗಿಡಗಳಿರೋದು, ನಾನು ತಿರ್ಗಾ ಹೊಸದಾಗ ಹಾಕಿಲ್ಲ. ಚೆನ್ನಾಗಿ ಇಳುವರಿ ಬರ್ತಾ ಬರುತ್ತೆ ಸರ್. ಒಳ್ಳೆ ಗುಣಮಟ್ಟದ ಸೊಪ್ಪು ಸಿಗ್ತಾ ಇದೆ. ಬರುತ್ತೆ, 8 ಗಿಡಕ್ಕೆ ಹೋದ್ರೆ ಒಂದು ಪಿಂಡಿ ಸೊಪ್ಪಾಗುತ್ತೆ. ಅದಕ್ಕೆ ಹೇಗೆ ನಿರ್ವಹಣೆ ಹೆಂಗೆ ಮಾಡಬೇಕು ವಾರ್ಷಿಕವಾಗಿ ಸರ್? ಈಗ ನಾನು ಬೆಳೆ ಬೆಳೆ ನಂದು ಏನು ವೇಸ್ಟ್ ಬರುತ್ತೆ ಇದ್ರದ್ದು ರೇಷ್ಮೆದು, ಅದೆಲ್ಲ ಟ್ರೆಂಚ್ ಮಾಡ್ಕೊಂಡು ಅಲ್ಲಿಗೆ ಮಲ್ಚ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು. ಅದು ಕಡ್ಡಿ ಹಾಕ್ತೀನಿ, ಪ್ಲಸ್ ಅದ್ರ ಮೇಲೆ ಗೊಬ್ಬರ ಹಾಕ್ಬಿಟ್ಟು ಮಣ್ಣು ಮುಚ್ಕೊಳ್ತೀನಿ. ಗೊಬ್ಬರ ಆಗ್ತೈತೆ ಅದನ್ನು, ಅದು ಏನು ವೇಸ್ಟ್ ಆಗಲ್ಲ. ಕಡ್ಡಿ ರೇಷ್ಮೆ ಪಿಕ್ಕೆ ಇಕ್ಕೆ ಇದೆಲ್ಲ. ನಿಮ್ಗೆ ಆರ್ಥಿಕವಾಗಿ ತುಂಬ ಹಣ ಕೊಡ್ತಿರುವಂಥ ಬೆಳೆ ಯಾವುದಾಗಾದ್ರೆ ಸರ್? ಕಾಸಲ್ಲಿ ಹೇಳ್ಬೇಕಂದ್ರೆ ತೆಂಗು ಭತ್ತ ಇದೆ, ರೇಷ್ಮೆ 3ನೇ ಸ್ಥಾನದಲ್ಲಿ, ಹೈನುಗಾರಿಕೆ ಹೇಳ್ಕೊಳ್ತೀನಿ. ಈಗ ತೆಂಗು ಸುಮಾರು 200 ತೆಂಗಿನ ಗಿಡಗಳಿದೆ, 3.5 ಲಕ್ಷ ನೀವು ಅದನ್ನ ವರ್ಷದ ಗುತ್ತಿಗೆ ಕೊಟ್ಬಿಟ್ಟಿದ್ದೀರಿ, ನಿರ್ವಹಣೆ ನೀವೇ ಮಾಡಬೇಕು. ಅದಕ್ಕೇನು ಸರ್, ಈಗ ನಾವು ಹುಲ್ಲಿಗೆಲ್ಲ ಗೊಬ್ಬರ ಕೊಡ್ತೀವಲ್ಲ, ಆ ಗೊಬ್ಬರನೇ ಅದಕ್ಕೆ ಸಾಕಾಗುತ್ತೆ. ಆದರೆ ಇದು ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ, ಇನ್ನು ಅದಕ್ಕೆ ಅಂತ ಏನು ಬೇರೆ ಗೊಬ್ಬರ ಹಾಕಬಹುದು? ವಿಶೇಷವಾಗಿ ಏನು ಬೇಕಾಗಲ್ಲ. ಈ ನೆರಳೇನಿಲ್ಲ ಆಗಲ್ಲ ಹಾಗಾದ್ರೆ ಹುಲ್ಲುಗಾಸ ನೆರಳಿದ್ರು ಬರುತ್ತೆ ಸರ್? ಆ ಥರ ಏನಿಲ್ಲ, ಕೋತ್ರಿ ಹುಲ್ಲಿದೆಯಲ್ಲ ಅದು ನೆರಳಲ್ಲೂ ಬರುತ್ತೆ ಅಂತಲೇ ಆ ಬಿತ್ತನೆ ನಮಗೆ ಡೈರಿಯಿಂದ ಕೊಟ್ಟಿದ್ರು. ಹಾಗಾದ್ರೆ ನೀವು ಈ ಹಸಿರು ಹುಲ್ಲು ಕೊಳ್ಳೋಂಥ ಪ್ರಮೇಯ ಏನು ಬೇಕಾಗಲ್ಲ ಸರ್? ಏನಿಲ್ಲ, ಒಣಲು ಅಂತ ಕಳ್ತೀವಿ, ಒಣಲು ಬೆಳೆಯಲ್ಲ, ಭತ್ತ ಹಾಕಲ್ಲ ನಾವು, ಅದೊಂದು ಮಾತ್ರ ಕೊಂಡ್ಕೊಳ್ತೀವಿ. ಅಡಿಕೆ ಮರಗಳನ್ನು 430 ನೀವು ಈಗ ಹೊಸದಾಗ ಹಾಕಿದ್ದೀನಿ ಸರ್? ಮಾಡಿದ್ದೀರಿ 430 ಹಾಕಿ, ಇನ್ನೊಂದು 50 ಹಾಕ್ಬೇಕು, ಒಂದು ಸ್ವಲ್ಪ ಜಾಗ ಇದೆ ಅಲ್ಗೂ ಹಾಕ್ಬಿಡೋದಂತ ಮಾಡಿದ್ದೀನಿ. ಇನ್ನು ನಾಟಿ ಕೋಳಿಗಳು ವಿಶೇಷವಾಗಿ ಅವಕ್ಕೇನು? ನಾಟಿ ಕೋಳಿಗಳಿಗೆಲ್ಲ ರಾಗಿ ಅಕ್ಕಿ ಇಕ್ಕಿ ಭತ್ತ ಗಿತ್ತ ಚೆಲ್ತೀವಿ ಸರ್ ಅಷ್ಟೇ. ಅದು ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಒಂದು 20-25 ಮೊಟ್ಟೆ ಸಿಕ್ಕೆ ಸಿಗುತ್ತೆ, ಒಂದು ಆವ್ರೇಜ್ ಆಗಿ ಒಂದೊಂದು ದಿನ 30 ಸಿಗುತ್ತೆ, 35 ಸಿಗುತ್ತೆ. ಅದು 15 ರೂಪಾಯಿಗೆ ಸೇಲ್ ಮಾಡ್ಬಿಡ್ತೀವಿ ಮೊಟ್ಟೆಗಳು ಬಂದರೆ. ಅಕಸ್ಮಾತ್ ಬರಲ್ಲ ಅಂದ್ರೂ ಒಟ್ಟಿಗೆ ಒಂದು 100-150 ಮೊಟ್ಟೆ ಒಂದೇ ಸಲ ಕೋಳಿ ಕುಣಿಸ್ಬಿಟ್ಟು, ಮರಿಗಳು ಬಂದರೆ ಮರಿ ಕೊಟ್ಬಿಡ್ತೀವಿ 40 ರೂಪಾಯಿ ಹುಟ್ಟಿದ ದಿವಸನೇ, ಇಲ್ಲಾಂದ್ರೆ ದೊಡ್ಡದಾದ್ಮೇಲೆ ಮಾಮೂಲಿ ಕೆಜಿ ಲೆಕ್ಕದಲ್ಲೇ ಮಾಡ್ತೀವಿ. ಕೋಳಿ ಮರಿಗಳನ್ನು ಮಾರ್ತೀವಿ, ಮರಿಗಳು ತಗೊಂಡೋಗ್ತಾರೆ, ಅದಕ್ಕೂ ಬುಕ್ ಮಾಡ್ಕೊಳ್ತಾರೆ, 150 ಮರಿ ಬೇಕು ಆ ಥರ ಕೇಳಿ ಒಂದು 2-3 ಜನ ಕೇಳಿ ತಗೊಂಡೋಗ್ತಾರೆ. ಇನ್ನು ಸಾಕು ನಾಯಿಗಳು ಇದೆಲ್ಲೂ ಒಂದು ಆರ್ಥಿಕವಾಗಿ ಲಾಭದಾಯಕವಾಗಿ ಮಾಡ್ಬೋದು ಅಂತ ನಿಮಗೆ ಅನಿಸಿದೆಯಾ ಅವಾಗ? ಅಲ್ಲಿ ಪ್ರಯತ್ನಗಳು ಯಾವ ಥರ ಆಗಿದೆ ಸರ್? ಒಂದು ನಾಯಿ ತಂದೆ ನಾನು ಫಸ್ಟು, ಅದ್ರ ಮರಿ ತಂದು ಎಲ್ಲರಿಗೂ 2-3 ಬ್ಯಾಚ್ ಫ್ರೀನೇ ಕೊಟ್ಬಿಟ್ಟೆ ಎಲ್ಲರಿಗೂ. ಯಾವುದಾದ್ರು ತಳಿ ಲ್ಯಾಬ್ ತಗೊಬಂದಿದ್ದೆ ಫಸ್ಟು, ಲ್ಯಾಬ್ ರೋಡಾಗು, ಅದ್ರ ಮರಿಗಳೆಲ್ಲ ಕೊಟ್ಟೆ. ಆಮೇಲೆ ಹಂಗೆ ಬರ್ತಾ ಬರ್ತಾ ಅದನ್ನು ಮಾರಕ್ಕೆ ಶುರು ಮಾಡ್ಕೊಂಡ್ವಿ. ಅದು ಮಾದ್ಮೇಲೆ ಈಗ ಇನ್ನೂ 2 ರೆಟ್ರೀವರ್ ತಗೊಬಂದಿದ್ದೀನಿ, 2 ಲ್ಯಾಬ್ ಇದೆ. ಅವುಗಳಿಗೆ ಹೇಗೆ ನಿರ್ವಹಣೆ ಹೇಗೆ? ಮಾಮೂಲಿ ನಮ್ದು ಏನು ಊಟ ಐತೆ ಅದೇ ಸರ್ ಹಾಕ್ತೀವಿ, ಹಾಲು ಹಾಕ್ತೀವಿ, ಲಸಿಕೆಗಳು ಕೊಡಿಸ್ ಕೊಡಿಸ್ತಾ ಇರ್ತೀವಿ ಸರ್. ಅದು ಮಾತ್ರ ರ್ಯಾಬಿಸ್ ಇಂಜೆಕ್ಷನ್, ಆಮೇಲೆ ಚಿಕ್ಕ ಮರಿಲಿ ಬೂಸ್ಟರ್ ಅದೆಲ್ಲ ಕೊಡ್ತೀವಿ. ಅದು ಏನು ವ್ಯಾಕ್ಸಿನ್ಗಳಿದೆ ಎಲ್ಲ ಮಾಡಿಸ್ತೀನಿ ಅದನ್ನು. ವಾರ್ಷಿಕವಾಗಿ ನೀವು ಅದರಿಂದ ಎಷ್ಟು ಸಂಪಾದನೆ ಮಾಡ್ತೀರಿ ಸರ್? ಅದರಿಂದನೂ ಹೇಳ್ಬೇಕಂದ್ರೆ ಈಗ ಲಾಸ್ಟ್ ಇಯರಲ್ಲಿ 85,000 ರೂಪಾಯಿಗೆ ಒಂದು ಜೊತೆ 6 ಮರಿ ಮಾರಿದ್ದೆ. ಈಗಲೂ ತಿರ್ಗಾ ಮರಿ ಹಾಕಿದ್ದೆ ಅದು, ಈ ಸಲ 7 ಹಾಕೈತೆ ಸಲ. ಅದ್ರಲ್ಲಿ ಒಂದು ಕೆನಲ್ ಒಂದು ಕೊಡ್ತೀವಿ, 6 ಮಾರ್ಕೊಳ್ತೀವಿ, ಅದರಲ್ಲಿ 15,000 ರೂಪಾಯಿ ಒಂದು ಹೋಗುತ್ತೆ ಅದು ಈ ಸಲ. ವಿಶೇಷವಾಗಿ ನಿರ್ವಹಣಾ ಖರ್ಚೇನಿರಲ್ಲ ಅದರಲ್ಲಿ? ಖರ್ಚು ಅಂತ ಹೇಳಿದ್ರೆ ಅದೇ, ಅದು ಮರಿ ಹಾಕ್ದಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಅದಕ್ಕೆ ಸ್ವಲ್ಪ ಮರಿಗಳಿಗೆ ಅದೇ ತಾಯಿಗೆ ನೋಡ್ಕೊಂಡ್ರೆ ಅದು ಏನು ತೊಂದರೆ ಇಲ್ಲ, ಲಾಭದಾಯಕವಾಗಿ ಇಟ್ಕೊಳ್ಬೋದು. ಇನ್ನೇನು ಅದಕ್ಕೆ ಬೇಕಾದಂತ ಗೂಡು ಆ ಥರದ್ದೇನು ವ್ಯವಸ್ಥೆ ಮಾಡಿದ್ದೀನಿ ಸರ್? ಅದು 5-4 ಕಟ್ಟಷ್ಟು ಬೋನ್ ಇದೆ ನನ್ನ ಹತ್ರ, ಒಟ್ಟು 7 ಬೋನ್ ಇದೆ ನನ್ನ ಹತ್ರ. ಈಗ ಸದ್ಯಕ್ಕೆ 4 ಇದೆ, ಈಗ ತಿರ್ಗಾ ಇನ್ನೂ ಮತ್ತೆ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಮಧ್ಯ ನೀವು ಕುರಿ ಸಾಕಣೆಗೂ ನಿಮಗೆ ಆಸಕ್ತಿ ಬಂತು, ಅದು ಸಹ ಮಾಡಿದ್ರಿ, ಅದನ್ನು ಇನ್ನು ಮುಂದುವರಿಸಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ನೀವು ಹೇಳ್ತಾ ಇದ್ದೀರಿ ಸರ್? ಏನಿಲ್ಲ, ಕುರಿಗಳಿಗೇನಂದ್ರೆ ಈಗ ಚಾಪ್ ಕೊಟ್ಟಿದೆ, ಮೇವು ಕತ್ತರಿಸ್ತದೆ, ಒಂದು ಡಬ್ಬ ತುಂಬ ಮಾಡಿದ್ರೆ ಮೇಯ್ತಾ ಇರ್ತದೆ, ಒಂದು ಆ ಲೆಕ್ಕದಲ್ಲಿ ಅಷ್ಟೇ. ಅದಕ್ಕೇನು ಬುಟ್ಟೇನು ಮೇಯ್ಸಕ್ಕೆ ಹೋಗಲ್ಲ, ಅದಕ್ಕೆ ಒಂದೊಂದಷ್ಟು ಜಾಗ ಮಾಡಿದ್ದೀವಿ, ರಾತ್ರಿ ಒಂದು ಜಾಗ, ಬೆಳಗ್ಗೆ ಒಂದು ಜಾಗ. ಬೆಳಗ್ಗೆ ಜಾಗದಲ್ಲಿ ಒಂದು ಸ್ವಲ್ಪ ಅಗ್ಲಾಗೈತೆ ಅದು, ಆ ನೆಟ್ಟೋಡೆ ಬಿಟ್ಬಿಡ್ತೀವಿ, ಸುಮ್ಮನೆ ಮೇಯ್ಕೊಂಡು ಅಲ್ಲೇ ಇರ್ತದೆ. ಒಂದೆರಡು ಡಬ್ಬದಲ್ಲಿ ಮೇವು ತುಂಬ ಮಾಡ್ತೀವಿ, ಮೇವು ನೀರು ಮಾಡ್ಬಿಡ್ತೀವಿ, ತಿನ್ಕೊಂಡೈತೆ. ಅದಕ್ಕೇನು ಅಷ್ಟೊಂದು ತಲೆ ಕೆಡಿಸ್ಲಾಗ ಕಟ್ಟಿ ಮೇಯಿಸೋ ಅಂತ. ಹಾಂ ಅಷ್ಟೇ, ಅದೇ ನಮ್ಮ ತೋಟ ಇರ್ತದಲ್ಲ ಸರ್, ಈಗ ನಮ್ಮ ರೇಷ್ಮೆ ತೋಟ ಎಲ್ಲ ಖಾಲಿ ಆದಾಗ ಅವಾಗ ಬಿಡ್ತೀವಿ ಒಳಗಡೆ, ಅದು ಎಲೆಗಳು ವೇಸ್ಟ್ ಎಲೆಗಳೆಲ್ಲ ಮೇಯ್ಕೊಳ್ತದೆ, ಅದೇನಾರ ಇಲ್ಲ ಅಂದಾಗ ಒಳಗೆ ಕೂಡಾಕೆ ಮೇಯಿಸ್ತೀವಿ. ಅದು ಹೆಚ್ಚು ಕಡಿಮೆ ಒಂದೊಂದು ಮರಿ ಒಂದೊಂದು ಜೊತೆ 25,000 30,000 ರೂಪಾಯಿ ಕೊಡ್ತಾ ಇರ್ತೀವಿ ವರ್ಷಕ್ಕೆ. ಯಾವಟೋ ಒಂದು 3 ಜೊತೆ 4 ಜೊತೆ ಮಾರ್ತೀವಿ ಒಂದು ವರ್ಷದಲ್ಲಿ. ಈಗ ಇಷ್ಟೆಲ್ಲ ಮಾಡಬೇಕಾದ್ರೆ ಎಷ್ಟು ಮಾನವ ಶ್ರಮ ಬೇಕಾಗುತ್ತೆ ಅಂದ್ರೆ ಸರ್, ಈಗ ಹೇಳ್ಬೇಕು ಯಾರೆಲ್ಲ ಈ ಕೆಲಸಗಳನ್ನ ಮಾಡ್ತಾರೆ. ನಮ್ಮ ಮನೆಯವ್ರ ನಮ್ಮ ಮಿಸ್ಸಸ್ ಇದಾರೆ, ಇಬ್ರು ಮಕ್ಕಳಿದ್ದಾರೆ, ಅಂದ್ರೆ ಎಲ್ಲ ನಾವು 4 ಜನ ನೋಡ್ಕೊಳ್ತೀವಿ ಅದನ್ನ ಎಲ್ಲಾರ್ದು ಅಂದ್ರೆ ಒಂದೊಂದು ನೋಡ್ಕೊಳ್ತೀವಿ. ಅಬ್ಬಾಯಿ ಈಗ ರೇಷ್ಮೆಗೆ ಎಲ್ಲರೂ ಬಂದು ಸೊಪ್ಪು ಹಾಕೊಡ್ತಾರೆ, ಅವ್ರನ್ನು ಸೊಪ್ಪು ಕಟಿಂಗ್ ಮಾಡಕ್ಕೂ ಬರ್ತಾರೆ. ಗುಣಮಟ್ಟದ ಹಿಪ್ಪನೇರಳೆ ಸೊಪ್ಪು ಬೇಕು, ಜೊತೆಗೆ ಬಹಳ ಆರೋಗ್ಯಯುಕ್ತವಾದ ಪರಿಸರ ಬೇಕು. ಹೌದು ಸರ್. ಇನ್ನು ಏನೆಲ್ಲ ಮಾಡಬಹುದು ರೇಷ್ಮೆ ಕೃಷಿ ಸಂಬಂಧಪಟ್ಟ ಹಾಗೆ ಅಂತ ನಿಮ್ಗೆ ಆಸೆಗಳಿದೆ? ಅದೇ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ರೇಷ್ಮೆ. ನಿಮ್ಮ ತಾಯಿ ಯಾವ ರೀತಿ ಅಭಿಪ್ರಾಯ ಪಡ್ತಾರೆ ಈಗ? ಇಲ್ಲ, ಅವ್ರಿಗಂತೂ ಬಹಳ ಖುಷಿ ಆಗುತ್ತೆ ಬಂದ್ರೆ. ಇಲ್ಲೇ ತೋಟದಲ್ಲೇ ಇದಾರೆ ಈಗ, ಅವರನ್ನು ಬರ್ತಾರೆ. ಅವರು ಪಾಪ ಹೆಲ್ಪ್ ಮಾಡಕ್ ಬಂದು ನಾವೇ ಮಾಡ್ಸಕ್ ಹೋಗಲ್ಲ ಅವ್ರಿಗೆ, ಅವರ ಶ್ರಮ ಸಾರ್ಥಕ ಆಯ್ತು. ಹೌದು ಹೌದು ಹೌದು, ನಮ್ದೇನು ಶ್ರಮ ಅಲ್ಲ, ಅವ್ರು ನಮ್ಗೆ ಮಡಗಿದ್ಕೆ ನಾವು ಇವತ್ತು ಈ ತರ ಒಂದು ಒಳ್ಳೆ ಜೀವನ ಸಾಗಿಸ್ತಾ ಇದೀವಿ ಅಂತ ಹೇಳ್ತೀನಿ. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ, ಕನಸುಗಳಿದೆ? ನೋಡೋದ ಸರ್, ಮುಂದೆ ಏನೇನು ಟರ್ನ್ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನು ಕೆಲವೊಂದು ತರಬೇತಿ ಕಾರ್ಯಕ್ರಮಗಳಲ್ಲೂ ನೀವು ಭಾಗವಹಿಸಿ ಕೆಲವು ವಿಚಾರಗಳನ್ನು ತಿಳ್ಕೊಂಡ್ರಿ ಅಂತ ಹೇಳಿದ್ರಿ. ಇಲ್ಲಿ ಆ ಥರದ್ದು ತಿಳ್ಕೊಂಡಿದ್ದು ಅನುಷ್ಠಾನಗೊಳಿಸಿದ್ದು ಯಾವ್ದಾದ್ರು ಒಂದೆರಡು ಉದಾಹರಣೆ ಹೇಳ್ಬೋದಾ? ಸರ್, ಈಗ ಅದೇ ಹೇಳ್ದೆ, ಟ್ರೆಂಚಿಂಗ್ ಮಂಚಿಂಗ್ದು ನಾವು ಹಿಂಗೆಲ್ಲ ಏನು ಗೊತ್ತಿರಲಿಲ್ಲ. ನಾವು ಕುದೇರ್ಗೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡಾಗಲೇ ಗೊತ್ತಾಗಿದ್ದು, ಇವು ಈ ಥರ ಮಾಡೋದು ಈ ಥರ ಆಗುತ್ತೆ. ಅದನ್ನು ಮಾಡಿ ನೋಡಿ, ಈಗ ಹೆಚ್ಚು ಒಂದು 4 ವರ್ಷ ಆಗಿ ನಾವು ಶುರು ಮಾಡಿ. ಅದು ಶುರು ಮಾಡಿದ್ಮೇಲೆ ಅದ್ರದ್ದು ಅಂದರೆ ನಾವು ಸೀಮೆ ಗೊಬ್ಬರ ಏನು ಅದು ನಾವು ರಾಸಾಯನಿಕ ಗೊಬ್ಬರನ ಹಾಕದೇ ಆದರೂ ಬಂದ್ಬಿಡ್ತದೆ ಸೊಪ್ಪು. ಆ ಥರ ನಾವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಆ ಗೊಬ್ಬರಕ್ಕೆ ಹೋಗೋದು, ಅದ್ರ ಬದಲು ಈ ಸಾವಯವ ಕೃಷಿಲೇ ಹೋಗ್ಬೋದು ಬೇಕಾದ್ರೆ. ಅದ್ರ ಬದಲು ಈ ರೇಷ್ಮೆ ವೇಸ್ಟೇಜ್ ಎಲ್ಲ ಇದು ಮಾಡಿ. ಹೌದು, ರೇಷ್ಮೆ ಮನೆ ತ್ಯಾಜ್ಯ ಏನಿದೆ ಅದನ್ನ ಹಿಪ್ಪನೇರಳೆ ತೋಟದಲ್ಲಿ ಅದು ನಿಮಗೆ ಗೊತ್ತಾಗಿದೆ. ಇನ್ನು ಹಿಪ್ಪನೇರಳೆ ತಳಿಗಳ ಬದಲಾವಣೆ ಮಾಡೋದ್ರ ಬಗ್ಗೆ? ತಳಿಲಿ ನಮ್ಗೇನು ಗೊತ್ತಾಗಲ್ಲ ಸರ್, ಅದು ಅವ್ರು ಒಟ್ಟಲ್ಲಿ ನಮಗೆ ಡಬಲ್ ಹೈಬ್ರಿಡ್ ಮಾಡ್ತಾ ಇದ್ದೀವಿ, ಸದ್ಯಕ್ಕೆ ಚೆನ್ನಾಗೈತೆ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾರುಕಟ್ಟೆದಂತೂ ನಿಮಗೆ ಸಮಸ್ಯೆನೇ ಇಲ್ಲ, ಯಾಕಂದರೆ ಈ ತೆಂಗು ಗುತ್ತಿಗೆ ಕೊಟ್ಬಿಟ್ಟಿದ್ದೀರಿ, ರೇಷ್ಮೆ ರಾಮನಗರಕ್ಕೆ ತೊಗೊಂಡು ಹೋಗ್ತೀರಿ, ಇನ್ನು ಉಳಿದ ಉತ್ಪನ್ನಗಳು ಏನಿದೆ ಅದೇ ಅದು ಮಾರುಕಟ್ಟೆನೇ ಮಾಡ್ಕೊಳ್ತಾ ಹೋಗ್ತಾ ಇದೆ. ಒಳ್ಳೆಯದು ಜಗದೀಶ್, ಈಗ ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ಬೋದು, ನಾವು ಒಂದಿಷ್ಟು ಈ ಥರದ್ದು ಏನಾದರೂ ಒಂದು ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. 92 42 92 91 01. ಮತ್ತೊಂದು ಸಲ ಹೇಳ್ತೀನಿ, 92 42 92 91 01. 92 42 92 91 01. ಜಗದೀಶ್, ಈಗ ಮಕ್ಕಳು ಏನು ಓದ್ತಾ ಇದ್ದಾರೆ? ಬಿ ಕಾಮ್ ಮಾಡ್ತಾರೆ ಸರ್ ಇಬ್ರು. ಈಗ ಅವರು ನಿಮ್ಮ ಹಂಗೆ ಕೃಷಿಯನ್ನ ನಂಬಿಕೊಂಡು ಸುಖವಾಗಿ ಜೀವನ ನಡೆಸ್ಬೋದು ಅಂತ ನಿಮ್ಗೆ ಅನಿಸುತ್ತಾ? ನನಗೇನು ಅನಿಸ್ತದೆ ಸರ್, ಆದ್ರೂ ಸ್ವಲ್ಪ ಓದ್ಕೊಳ್ಳಿ ಅಂತ ನಾನು ಅವ್ರು ಇವಾಗಲೇ ಬರೋಕೆ ರೆಡಿ ಆಗೋರು ಅವರು, ನಾನೇ ಬೇಡ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂದರೆ ಆ ಟೈಮು ಸಿಕ್ಕಲ್ಲ ಅದು. ಯಾಕೆ ನಾವಂತೂ ಮುಂದಕ್ಕೆ ಓದಲಿಲ್ಲ, ಓದಿದ್ರೆ ಇದಾಗದೇನು, ಏನೈತೆ ಓದೋ ಟೈಮು ಅಲ್ಲಿವರೆಗೆ ನಿಮ್ಗೆ ಓದ್ಕೊಳ್ಳಿ ಅಂತ ಹೇಳಿದ್ದೀನಿ. ಆದರೆ ಈಗಲೂ ಅವ್ರಿಗೆ ಭಾಳ ಆಸಕ್ತಿ ಐತೆ. ಇನ್ನು ತಂತ್ರಜ್ಞಾನಗಳನ್ನು ನಾವು ವ್ಯವಸ್ಥಿತವಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಈ ಮಾನವ ಶ್ರಮನ ಕಡಿಮೆ ಮಾಡ್ಕೊಳ್ಬೋದು. ಹೆಚ್ಚು ಜನರಿರೋ ಜಾಗದಲ್ಲಿ ಕೆಲಸಕ್ಕೆ ಜನರುಗಳು ಸಿಗ್ತಾರೆ, ಆದರೆ ಕಡಿಮೆ ಜನ ಇರುವಂತಹ ಒಂದು ಕುಟುಂಬದಲ್ಲಿ ಆದಷ್ಟು ಕಡಿಮೆ ಮಾನವ ಶ್ರಮ ಇರಬೇಕಾದರೆ ಯಂತ್ರಗಳ ಬಳಕೆ ಆಗುತ್ತೆ, ತಂತ್ರಜ್ಞಾನಗಳ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಪ್ರಯತ್ನಗಳು ನಿಮ್ಮ ಒಂದು ಭೂಮಿಯಲ್ಲಿ ನೀವು ಏನೆಲ್ಲ ಮಾಡಿದ್ದೀರಿ, ಏನೆಲ್ಲ ಯಂತ್ರಗಳಿದೆ ಈಗ? ಸರ್, ಅದೇ ಅದೇ ನೀವು ಹೇಳಿದ ಕರೆಕ್ಟ್. ಹಾಲು ಕರೆಯೋದಕ್ಕೆ ಯಂತ್ರ ಆಯಿತು, ಹಾಲು ಕರೆಯೋಕ್ಕೆ ಯಂತ್ರ ಆಯಿತು. ಈಗ ಅದಕ್ಕೆ ನಾನಿಲ್ಲ ಅಂದರೆ ಲೇಬರ್ ಕರ್ಕೊಬರೋಕ್ಕಾಗಲ್ಲ, ಯಾಕಂದರೆ ನಾವು ಕರೆದಂಗೆ ಅವರು ಕರೆಯಲ್ಲ. ಅದರಿಂದ ಅದು ಹಾಲು ಮಿಲ್ಕಿಂಗ್ ಮಿಷಿನ್ ಮಾಡಿಕೊಂಡಿದ್ದೀನಿ. ಈ ಹುಲ್ಲು ವೇಸ್ಟ್ ಆಗಬಾರ್ದು ಅಂತ ಒಂದು ಚಾಪ್ ಕಟ್ರ್ ಮಾಡಿಕೊಂಡಿದ್ದೀನಿ. ಕರೆಕ್ಟಾಗೆಲ್ಲ ಅದು 1 ಇಂಚೇ ಕಟ್ ಮಾಡುತ್ತೆ, ಒಂದು ಕಡ್ಡಿನೂ ಹುಲ್ಲು ವೇಸ್ಟ್ ಆಗಲ್ಲ. ಅಕಸ್ಮಾತ್ ವೇಸ್ಟ್ ಆದ್ರೂ ಅದು ಗೊಬ್ಬರ ಮಾತ್ರ ಕ್ಲೀನ್ ಆಗಿರುತ್ತೆ. ಅದು ವೇಸ್ಟ್ ಅಂತೂ ಆಗಲ್ಲ ಹೇಳಿದ, ಸಾಮಾನ್ಯ ಬಲ್ತಿರೋ ಕಡ್ಡಿ ಆಗಿ ಅದು ಜಾಸ್ತಿ ಆಗೋದ್ರೆ ವೇಸ್ಟ್ ಮಾಡಿದ್ರು ಮಾಡ್ಬೋದು, ಅದು ಕ್ಲೀನ್ ಆಗಿರುತ್ತೆ. ತಿಪ್ಪೆಗೆ ಹಾಕಿದ್ರೆ ಅದೇ ನಮ್ಮ ಕಸ ಕಡ್ಡಿ ಏನೂ ಸಿಕ್ಕಲ್ಲ, ಎಲ್ಲ ಪೀಸ್ ಆಗಿರುತ್ತದೆ. ಇನ್ನು ಉಳುಮೆ ಬರ್ತೀನಿ ಅಂತ ಹೇಳಿದ್ರೆ, ಈ ಉಳಕ್ಕೆ ಇವತ್ತು ನಾವು ಬನ್ನಿ ಅಂತ ಹೇಳಿದ್ರೆ ಅವರು ನಾಳೆ ಬರ್ತೀನಿ ನಾಳಿದ್ದು ಬರ್ತೀನಿ ಅಂತ ಅವ್ರು ಬರೋಷ್ಟು ಇಲ್ಲಿ ಒಣಗೋಗಿರ್ತದೆ. ಅದಕ್ಕೆ ಏನು ನಾನು ಯೋಚನೆ ಮಾಡಿ ಮಾಡಿ ಒಂದು ಪವರ್ ವೀಡರ್ ತಗೊಂಡಿದ್ದೀನಿ. ಆ ಪವರ್ ನಮ್ಗೆ ಯಾವಾಗ ಬೇಕು ಅವತ್ತು ಉತ್ಕೋಬೋದು, ನಮ್ಗೆ ಯಾವಾಗ ಫ್ರೀ ಇರ್ತದೆ ಅವಾಗ ಮಾಡ್ಬೋದು. 1 ಪಾತಿನೋ 2 ಪಾತಿನೋ ನಮ್ಮ ಕೈಲಾದಷ್ಟು ಮಾಡ್ಕೋಬೋದು. ಅದರಿಂದ ಏನು ಮಾಡಿದೆ, ಒಂದು ಪವರ್ ವೀಡರ್ ತಗೊಂಡು ಅದು ತಗೊಂಡ್ಮೇಲೆ ಹೇಳ್ಬೇಕಂದ್ರೆ ಭೂಮಿ ಭಾಳ ಚೆನ್ನಾಗೈತೆ ಇವಾಗ. ಮೊದಲು ಎಷ್ಟೋ ಸಲ ಉಳಕ್ಕಾಗಲ್ಲ, ಉಳವ್ರು ಬರೋ ನಮ್ಗೆ ಕಳೆ ಔಷಧಿ ಎಲ್ಲ ಹುಡ್ಕೊಳ್ತಾ ಇದ್ವಿ, ಇವಾಗ ಅವೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಮಾಮೂಲಿ ವ್ಯವಸಾಯನೇ ಮಾಡ್ಕೊಳ್ತೀವಿ, ಕಳೆನಾಶಕದ ಅವಶ್ಯಕತೆನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಬೇಕಾಗಲ್ಲ ಸರ್. ಆದಷ್ಟು ಹಗುರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಂತ್ರಗಳನ್ನು ನಾವು ಅಗತ್ಯ ಇರೋ ಕಡೆಗಳೆಲ್ಲ ಬಳಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ. ಒಳ್ಳೆಯದು ಜಗದೀಶ್, ಆರ್ಥಿಕವಾಗಿ ಸಾಕಷ್ಟು ಅನುಕೂಲತೆಗಳಿದೆ ಅಂತ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಮಾತಿನಿಂದ ಸ್ಪಷ್ಟವಾಗಿ ಬಂದಿದೆ.

ಬಂಡಿಯ ಒಡೆವಾಗ ಬಾರುಗೋಲು ಬಿದ್ದೊಯ್ತು, ಬಂಡಿಯ ಒಡೆವಾಗ ಬಾರುಗೋಲು ಬಿದ್ದೊಯ್ತು. ಕಂಡ ಗೆಳೆಯಾರೇ ಕೊಡಿರಣ್ಣ, ಕಂಡ ಗೆಳೆಯಾರೇ ಕೊಡಿರಣ್ಣ, ನನ್ನೆತ್ತು ಮುಂದುಕ್ ಮುರೇಜ್ಜೆ ನಡೆದಾವೋ, ಮುಂದುಕ್ ಮುರೇಜ್ಜೆ ನಡೆದಾವೋ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಹುಡೋದು ಹೊಸ ಬಂಡಿ ಹೊಡೆಯುನು ಹಸು ಮಗ, ಹುಡೋದು ಹೊಸ ಬಂಡಿ ಹೊಡೆಯುನು ಹಸು ಮಗ. ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ, ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ. ಚಾತುರಿಗೆ ಹೋಗ ನಿಲ್ಲೋ ಹುಡುಗ, ಹೋಗ ನಿಲ್ಲೋ ಚಾತುರಿಗೆ, ಹೋಗ ನಿಲ್ಲೋ ಹುಡುಗ, ಹೋಗ ನಿಲ್ಲೋ ಚಾತುರಿಗೆ, ಹೋಗ ನಿಲ್ಲೋ ಹುಡುಗ. ಹಾದಿಯಲ್ಲಿ ಹೊಲ್ಲು ಮುಳ್ಳು ತುಳಿಯಲಾರೆ, ಬಿಸಿಲು ಬೇಗಿಗೆ ಬೇಯಲಾರೆ, ಜಾತುರಿಗೆ ಬರೋದಿಲ್ಲ ಹುಡುಗಿ, ಜಾತುರಿಗೆ ಬರೋದಿಲ್ಲ. ಜಾತುರಿಯ ಹಾದಿಯಲ್ಲಿ ಹಳ್ಳು ಮುಳ್ಳು ತುಳಿಯಾದಿದ್ರೆ, ಬಿಸಿಲು ಬೇಗಿಗೆ ಬೇಯಾದಿದ್ರೆ, ಸಾರೋಟು ತರಿಸಿ ಕೊಡೋಣ ಹುಡುಗ, ಸಾರೋಟು ತರಿಸಿ ಕೊಡೋಣ. ಹೋಗ ನಿಲ್ಲೋ ಜಾತುರಿಗೆ, ಹೋಗ ನಿಲ್ಲೋ ಹುಡುಗ, ಹೋಗ ನಿಲ್ಲೋ ಜಾತುರಿಗೆ, ಹೋಗ ನಿಲ್ಲೋ ಹುಡುಗ, ಹೋಗ ನಿಲ್ಲೋ ಜಾತುರಿಗೆ, ಹೋಗ ನಿಲ್ಲೋ ಹುಡುಗ, ಹೋಗ ನಿಲ್ಲೋ ಜಾತುರಿಗೆ, ಹೋಗ ನಿಲ್ಲೋ ಹುಡುಗ. ಜಾತುರಿಗೆ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗಿಲ್ಲ, ಬಾಕಿ ರೊಕ್ಕ ಮನೆಯಾಗಿಲ್ಲ, ಜಾತುರಿಗೆ ಬರೋದಿಲ್ಲ ಹುಡುಗಿ, ಜಾತುರಿಗೆ ಬರೋದಿಲ್ಲ. ಜಾತುರಿಗೆ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗೈತೆ, ಬಾಕಿ ರೊಕ್ಕ ಮನೆಯಾಗೈತೆ, ಜಾತುರಿಗೆ ಹೋಗೋಣ ಹುಡುಗ, ಜಾತುರಿಗೆ ಹೋಗೋಣ. ತುಂದು ಮಾಡಿ ದುಮ್ಮನ ಜಾತ್ರೆ ಹೋಗಾನ್ ಹೋಗಾನ್ನಡಿ, ತುಂದು ಮಾಡಿ ದುಮ್ಮನ ಜಾತ್ರೆ ಹೋಗಾನ್ ಹೋಗಾನ್ನಡಿ, ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋನ್ನಡಿ, ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋನ್ನಡಿ. ಹೋಗಾನೇಳೆ ಜಾತುರಿಗೆ, ಹೋಗಾನೇಳೆ ಹುಡುಗಿ, ಹೋಗಾನೇಳೋ ಹುಡುಗ, ಹೋಗಾನೇಳೆ ಹುಡುಗಿ, ಹೋಗಾನೇಳೋ ಹುಡುಗ, ಹೋಗಾನೇಳೆ ಹುಡುಗಿ. ಜನಪದ ಗೀತೆಗಳನ್ನು ಕೇಳಿದಿರಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ. ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ